ಮಾಡಿಸ್ತಕ್ಕಂತ ಒಂದು ಪ್ರತಿಕ್ರಿಯೆ ಹೇಗಿತ್ತು ಮುಂಗಾರು ಹಂಗಾಮಿಗೆ? ಸರ್, ಮುಂಗಾರು ಜಿಲ್ಲೆಯಲ್ಲಿ ಬಹಳ ಜನ ಮಾಡಿಸಿದ್ದಾರೆ ಸರ್. ಅಂದಾಜಾಗಿ 72,000 ಜನ ಮಾಡಿಸಿದ್ದಾರೆ ಮುಂಗಾರು ಹಂಗಾಮಿ. ಅದೇ ತರ ಹಿಂಗಾರು ಹಂಗಾಮಿಗೂ ನಾವು ಹೆಚ್ಚಿಗೆ ಪ್ರಚಾರ ಮತ್ತು ಒತ್ತು ಕೊಡ್ತಾ ಇದ್ದೇವೆ, ರೈತರು ಸ್ಪಂದನೆ ಮಾಡ್ತಾ ಇದ್ದಾರೆ. ಈಗ ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ಯಾವ್ಯಾವ ಬೆಳೆಗಳು ಬರ್ತವೆ ಹಿಂಗಾರು ಹಂಗಾಮಿಗೆ? ಜಾಸ್ತಿ ಒಂದು ಕ್ಷೇತ್ರ ಯಾವ್ಯಾವ ಬೆಳೆಗಳಿಗೆ ವಿಮೆಯನ್ನ ರೈತರು ಮಾಡಿಸಬಹುದು ಇವಾಗ? ಸರ್, ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ಹಿಂಗಾರಂಗಾಮಿನಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕಡಲೆ ಮಳೆಯಾಶ್ರಿತ, ಜೋಳ ಮಳೆಯಾಶ್ರಿತ ಇನ್ಸೂರೆನ್ಸ್ ಮಾಡಿಸೋದು ಕೊನೆಯ ದಿನಾಂಕ ಸರ್ 16/12/2022, 30/11/2022 ಸರ್. ಮತ್ತು ಹೋಬಳಿ ಮಟ್ಟದಲ್ಲಿ ಬೆಳೆಗಳಾದ ಕಡಲೆ ನೀರಾವರಿ, ಜೋಳ ನೀರಾವರಿ, ಅಗಸೆ ಮಳೆಯಾಶ್ರಿತ ಮತ್ತು ಕುಸುಬೆ ಮಳೆಯಾಶ್ರಿತ, ಗೋಧಿ ಮಳೆಯಾಶ್ರಿತ, ಹುರುಳಿ ಮಳೆಯಾಶ್ರಿತ ಸರ್. ಅದೇ ರೀತಿಯಾಗಿ ಬೇಸಿಗೆ ಹಂಗಾಮಿನಲ್ಲೂ ನಾವು ವಿಮಾನ ಮಾಡಿಸಬಹುದು. ಬೇಸಿಗೆ ಹಂಗಾಮಿನ ಬೆಳೆಗಳಿಗೆ ಗ್ರಾಮ ಪಂಚಾಯತ್ ಮಟ್ಟದ ಬೆಳೆಗಳಾದ ಶೇಂಗಾ ನೀರಾವರಿ, ಭತ್ತ ನೀರಾವರಿ 28/2/2023 ಸರ್, ಮುಂದಿನ ವರ್ಷ. ಅದೇ ಬೇಸಿಗೆ ಹಂಗಾಮಿನ ಹೋಬಳಿ ಮಟ್ಟದ ಬೆಳೆಗಳಾದ ಶೇಂಗಾ ನೀರಾವರಿ, ಭತ್ತ ನೀರಾವರಿ ಮತ್ತು ಸೂರ್ಯಕಾಂತಿ ನೀರಾವರಿ, ಈ ಕೊನೆ ದಿನಾಂಕ 28/2/2023. ಇನ್ನು ಅಂದ್ರೆ ರೈತರು ವಿಮೆಯನ್ನ ಮಾಡಿಸ್ಲಿಕ್ಕೆ ಸಾಕಷ್ಟು ವೇಳೆ ಇದೆ. ಹಿಂಗಾರು ಹಂಗಾಮಿನ ವೇಳೆ ಬಹಳ ಕಡಿಮೆ ಇದೆ ಸರ್, ಅದು ಬೇಸಿಗೆ ಹಂಗಾಮಿಗೆ ವೇಳೆ ಜಾಸ್ತಿ ಇದೆ. 16/12 ಕಡಲೆ ನೀರಾವರಿಗಿದೆ, ಆಮೇಲೆ ಕಡಲೆ ಮಳೆಯಾಶ್ರಿತ 16/12 ತನ ಇದೆ, ಜೋಳ ಮಳೆಯಾಶ್ರಿತ 30/11 ತನ ಇದೆ. ಕೊನೆ ದಿನಾಂಕ ಸಾಕಷ್ಟು, ಜೋಳ ಕೊನೆ ದಿನಾಂಕ, ಯಾಕಂದ್ರೆ ಅದು ಬಿತ್ತನೆ ಅರ್ಲಿ ಮುಂಚಿತವಾಗಿದ್ದಕ್ಕೆ ಅದಕ್ಕೆ ಕೊನೆ ದಿನಾಂಕ ಕಡಿಮೆ. ಪಂಚಾಯತಿ ಮಟ್ಟದ ಬೆಳೆ ಅದು. ಇನ್ನ ವಿಶೇಷವಾಗಿ ರೈತರು ವಿಮೆಯನ್ನ ಮಾಡಿಸೋದ್ರೆ, ಬೆಳೆ ವಿಮೆಯನ್ನ ಮಾಡಿಸೋದ್ರೆ ಹೇಗೆ? ಇದನ್ನ ಬಿತ್ತನೆ ಮಾಡಿದ್ಮೇಲೆ ಮಾಡಿಸ್ಬೇಕಂತೀರಾ, ಬಿತ್ತನೆಕ್ಕಿಂತ ನಮ್ಮ ಮುಂಚೆನೆ ಮಾಡಿಸೋದು ಒಳ್ಳೇದಂತೀರಾ, ಹೇಗೆ ಇದನ್ನ? ಬಿತ್ತನೆ ಮುಂಚಿತ ಮಾಡಿಸೋದು ಒಳ್ಳೇದು ಸರ್. ಬಿತ್ತನೆ ಮುಂಚೆ ಬಿತ್ತನೆ ಮುಂಚಿತಾನೆ ಬೆಳೆ ವಿಮಾ ಬೆಳೆಗಳಿಗೆ ಹೋಗಿ ನಾವು ಇನ್ಸೂರೆನ್ಸ್ ಮಾಡಿಸ್ಬೇಕು ಸರ್. ಏನು ದಾಖಲಾತಿಗಳು ಕೊಡಬೇಕಾಗತ್ತೆ ರೈತರು, ಎಲ್ಲೆಲ್ಲಿ ಮಾಡಿಸ್ಬೇಕು ಇದನ್ನ ಬೆಳೆ ವಿಮೆ ಮಾಡಿಸ್ಬೇಕಾದ್ರೆ? ಸಿಂಪಲ್ ಬಹಳ ದಾಖಲಾತಿಗಳು ಅಂತ ಏನು ಇದು ಇರೋದಲ್ಲ ಸರ್. ಸಿಂಪಲ್ ಆಗಿ ಪಹಣಿ, ಕಂದಾಯ ರಸೀತಿ, ಖಾತೆ ಪುಸ್ತಕ, ಬ್ಯಾಂಕ್ ಪಾಸ್ ಪುಸ್ತಕ ಮತ್ತು ಆಧಾರ ಸಂಖ್ಯೆ, ಇಷ್ಟಾದ್ರೆ ಸಾಕು ಸರ್. ಎಲ್ಲಿ ರೈತರು ರೈತ ಸಂಪರ್ಕ ಕೇಂದ್ರದಲ್ಲಿ ಮಾಡಿಸ್ಬೇಕಾ ಅಥವಾ ಹೇಗೆ ಎಲ್ಲಿ ವಿಮೆಯನ್ನ ಸರ್? ಇದನ್ನು ವಿಮಾ ಕಂತು ಮಾಡಿಸ್ಬೇಕಾದ್ರೆ ಬೆಳೆ ಸಾಲ ತಗೊಂಡಿರ್ತಾರೆ ಅಲ್ಲಿಯೂ ಮಾಡಿಸ್ಬೋದು, ಅಲ್ಲಿ ಬ್ಯಾಂಕ್ ಅಲ್ಲಿ ಸಾಮಾನ್ಯ ಸೇವಾ ಕೇಂದ್ರ, ಕಾಮನ್ ಸರ್ವಿಸ್ ಸೆಂಟರ್ ಅಂತಾರೆ ಸರ್, ಕರ್ನಾಟಕ ಒನ್ ಗ್ರಾಮ ಒನ್ ಕೇಂದ್ರಗಳಲ್ಲಿ ನೀವು ಮಾಡಿಸ್ಬೋದು, ಮತ್ತು ಸಂಬಂಧಿಸಿದ ಸಂಸ್ಥೆಯವ್ರದ್ದು ಕಚೇರಿಗಳು ವಿಮಾ ಸಂಸ್ಥೆ ಅಲ್ಲಿಯೂ ಮಾಡಿಸ್ಬೋದು. ಸ್ವಲ್ಪ ವಿವರವಾಗಿ ಹೇಳಿ ನಮ್ಮ ಒಂದು ಬೆಳೆಗಳಿಗೆ ಕಂತುಗಳ ವಿವರ ಎಷ್ಟೆಷ್ಟಿದೆ, ಆಮೇಲೆ ಎಷ್ಟೆಷ್ಟು ಪ್ರತಿ ಎಕರೆಗೆ ಕಟ್ಟಬೇಕಾಗತ್ತೆ ರೈತರು ಬೇರೆ ಬೇರೆ ಬೆಳೆಗಳಿಗೆ? ಮುಖ್ಯವಾಗಿ ಈಗ ಜೋಳಕ್ಕೆ ಬರೋಣ ಸರ್. ಜೋಳ ನೀರಾವರಿದು ಪರ್ ಹೆಕ್ಟರ್ಗೆ 600 ಕಟ್ಟಬೇಕು ಸರ್, ಪರ್ ಎಕರೆಗೆ 240 ರೂಪಾಯಿಗಳು. ಅದೇ ರೀತಿ ಜೋಳ ಮಳೆಯಾಶ್ರಿತ 510 ರೂಪಾಯಿ ಪರ್ ಹೆಕ್ಟರ್ಗೆ, ಪರ್ ಎಕರೆಗೆ 204 ರೂಪಾಯಿ ಪರ್ ಎಕರ್ ಹೇಳ್ಬಿಡಿ ರೈತರಿಗೆ. ಕಡಲೆ ನೀರಾವರಿ 192 ಆಗುತ್ತೆ ಒಂದ್ ಎಕರೆಗೆ ಸರ್. ಕಡಲೆ ಮಳೆಯಾಶ್ರಿತ 174 ರೂಪಾಯಿ ಸರ್. ಅದೇ ರೀತಿ ಅಗಸೆ ಮಳೆಯಾಶ್ರಿತ 90 ರೂಪಾಯಿ ಇದೆ ಸರ್, ಅಗಸೆ ಬೆಳೀತಾ ಇದ್ದ ರೈತರಿದ್ರೆ. ಕುಸುಬೆ ಇದೆ ಸರ್, ಕುಸುಬೆ ಮಳೆಯಾಶ್ರಿತ 156 ರೂಪಾಯಿ. ಇಷ್ಟು ಬೆಳೆಗಳು ಈಗ ಕೊನೆ ದಿನಾಂಕ ಇರುವಂತ ಬೆಳೆಗಳಿಗೆ ಸರ್. ಅದೇ ಬೇಸಿಗೆ ಹಂಗಾಮಿನ ಬೆಳೆಗಳದು ಭತ್ತ ನೀರಾವರಿ 516 ರೂಪಾಯಿ ಸರ್, ಒಂದ್ ಎಕರೆಗೆ 516 ರೂಪಾಯಿ ಕಟ್ಟಬೇಕು ಸರ್ ಪರ್ ಎಕರೆಗೆ. ನೆಲಗಡಲೆ ಅಂದ್ರೆ ಶೇಂಗಾ ನೀರಾವರಿ 342 ರೂಪಾಯಿ, ಸೂರ್ಯಕಾಂತಿ ನೀರಾವರಿ ಬೇಸಿಗೆ ಹಂಗಾಮಿಂದು 252 ರೂಪಾಯಿ. ಇಷ್ಟು ಒಂದ್ ಎಕರೆಗೆ ಕಂತನ್ನ ಕಟ್ಟಿ ನೋಂದಣಿಯನ್ನ ಮಾಡಿಸಬೇಕು. ಈಗ ಕೆಲವೊಂದಿಷ್ಟು ಜನ ರೈತರು ಬೆಳೆ ಸಾಲ ಪಡ್ಕೊಂಡಿರ್ತಾರೆ, ಬೆಳೆ ಸಾಲ ಪಡ್ಕೊಂಡಂತ ರೈತರಿಗೆ ಹೇಗೆ ಅದು ಅವರು ಕಂತನ್ನ ಕಟ್ಟಬೇಕಾಗತ್ತ, ಅಥವಾ ಬೆಳೆ ಸಾಲದಲ್ಲೇ ಬ್ಯಾಂಕ್ನವರು ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಅವರೇ ಬೆಳೆ ವಿಮೆಯನ್ನ ಮಾಡಿಸ್ಕೋತಾರೆ ಹೇಗೆ? ಹೌದು ಸರ್, ಇವರು ಏನು ಈಗ ರೈತರು ಕಟ್ಟಬೇಕಾದ್ರೆ ಬ್ಯಾಂಕ್ ಬೆಳೆ ಸಾಲ ಹೊಂದಿದ ರೈತರನ್ನು ಕಟ್ಟಬಹುದು, ಇಲ್ಲ ಅವ್ರದ್ದು ಇಚ್ಛಾಶಕ್ತಿ ಅಂದ್ರೆ ಬರೆದು ಕೊಡ್ಬೇಕು. ನಾ ಬ್ಯಾಡ್ ಅಂತ ಬರೆದು ಕೊಡ್ಬೇಕಂದ್ರೆ ಅವ್ರು 7 ದಿನ ಮುಂಚಿತವಾಗಿ ಬರೆದು ಕೊಡ್ಬೇಕು ಸರ್. ಈಗೇನ ಕೊನೆ ದಿನಾಂಕ ಇದೆಯಲ್ಲ ಬೆಳೆ ವಿಮಾ ಕೊನೆ ದಿನಾಂಕ, ಅದಕ್ಕಿಂತ 7 ದಿನ ಮೊದಲು ಬರೆದು ಕೊಡ್ಬೇಕು ಇಚ್ಛಾಶಕ್ತಿ. ಅವರು ಹೌದಂತ ಬರೆದು ಕೊಟ್ರೆ ಅವರಿಗೆ ವಿಮಾ ಕಂತು ಅದೇ ಬೆಳೆ ಸಾಲದಲ್ಲಿ ಇನ್ಕ್ಲೂಡ್ ಮಾಡ್ತಾರೆ, ಬೇಡ ಅಂದ್ರೆ ಅದನ್ನು ಕನ್ಸಿಡರ್ ಮಾಡಲ್ಲ ಸರ್. ಈಗ ಕುಸುಬೆ ಬೆಳೆನೂ ಸಾಮಾನ್ಯವಾಗಿ ನಮ್ಮಲ್ಲಿ ಅಲ್ಲಲ್ಲಿ ಬರ್ತಾ ಇದೆ, ಅದು ಕೊನೆ ದಿನಾಂಕ 30/11 ಅಂದ್ರೆ ಇನ್ನು ಕೇವಲ ಒಂದು 4-5 ದಿವಸ ಮಾತ್ರ ಇದೆ, ಒಂದು ವಾರ. ಅಷ್ಟರೊಳಗಾಗಿ ಕುಸುಬೆ ಬೆಳೆಯನ್ನ ಮಾಡುವಂತವ್ರು ಮಾಡಿಸ್ಬೇಕು. ಬಹಳ ಕಡಿಮೆ ಇದೆ ಸರ್, ಕಡಿಮೆ ಇದ್ದಲ್ಲೇ ಹೇಗೆ? ಇಲ್ಲಿ ಮುಖ್ಯವಾಗಿ ಮುಂಗಾರು ಹಂಗಾಮಿನಲ್ಲಿ ಮಾಡಿಸಿದಂಥದ್ದು ಯಾವ ಹಂತದಲ್ಲಿ ಏನು ಬೆಳೆ ಕಟಾವು ಪ್ರಯೋಗಗಳು ನಡೆದಿದಾವೆ ಮುಂಗಾರಿನಲ್ಲಿ ಮಾಡಿಸಿದಂಥ ಫಸಲ್ ಬಿಮಾ ಯೋಜನೆಗೆ? ಫಸಲ್ ಬಿಮಾ ಮುಂಗಾರು ಹಂತದಲ್ಲಿ ಮಾಡಿಸಿದಂಥ ಬೆಳೆಗಳಾದ ಬೆಳೆ ಕಟಾವು ಪ್ರಯೋಗ ನಡೀತದೆ. ಬೆಳೆ ಪ್ರಯೋಗ ಆಧಾರದ ಮೇಲೆ ಈಗ ನಮಗೆ ಇದು ಮಾಡ್ತಾರೆ ಸರ್, ಇನ್ಸೂರೆನ್ಸಿಗೆ ರಿಪೋರ್ಟ್ ಕೊಡ್ತಾರೆ ನಮ್ಮ ಇಲಾಖೆಗೆ. ಅವು ಏನು ಅದು ವೆಬ್ಸೈಟಲ್ಲೇ ರೆಕಾರ್ಡನ್ನು ಹಾಕಿದ್ಮೇಲೆ ಅದರ ಮೇಲೆ ಅದು ಬೇಸಸ್ ಮೇಲೆ ನಮ್ಮ ಇನ್ಸೂರೆನ್ಸ್ ಎಷ್ಟು ಬರುತ್ತೆ, ಏನು ಹೇಗಾಗತ್ತೆ ಅನ್ನೋದು ಅದು ಇನ್ಫಾರ್ಮೇಶನ್ ಬಂದ ಮೇಲೆ ನಮಗೆ ಮುಂದಿನ ವರ್ಷ ಇದು ಇತ್ಯರ್ಥ ಆಗುತ್ತೆ 2023. ಈಗ ಬೆಳೆ ವಿಮೆಯನ್ನ ಮಾಡಿಸ್ತಾರೆ ರೈತರು, ಉದಾಹರಣೆ ಈಗ ನೀರಾವರಿ ಜೋಳವನ್ನ ತೆಗೆದುಕೊಳ್ಳೋಣ. ನೀರಾವರಿ ಜೋಳಕ್ಕೆ ರೈತರು ತಾವು ಹೇಳಿದಾಗೆ 240 ರೂಪಾಯಿ ಕಂತನ್ನ ಪ್ರತಿ ಎಕರೆಗೆ ಕಟ್ಟಬೇಕಾಗತ್ತೆ. ಒಂದು ಎಕರೆಗೆ ವಿಮಾ ಕಂತನ್ನ ಕಟ್ಟಬೇಕು. ಇಲ್ಲಿ ತಮ್ಮ ಒಂದು ಇದ್ರ ಪ್ರಕಾರ ವಿಮಾ ಮೊತ್ತ ಅಂತ ಹೇಳ್ತಿರ್ತಾವ, ವಿಮಾ ಮೊತ್ತ 40,000 ರೂಪಾಯಿ ಪ್ರತಿ ಹೆಕ್ಟರ್ಗೆ ಅಂತೇಳಿ. ಇದು ಏನಿದು 40,000 ರೂಪಾಯಿ ಪ್ರತಿ ಹೆಕ್ಟರ್ಗೆ ವಿಮಾ ಮೊತ್ತ ಅಂತಂದ್ರೆ? ವಿಮಾ ಮೊತ್ತ ಅಂದ್ರೆ ಸರ, ಅವ್ರಿಗೆ ಏನು ಕಂಪ್ಲೀಟ್ ಲಾಸ್ ಆದಾಗ ಅದರ ಆಧಾರದ ಮೇಲೆ, ಅಂದ್ರೆ ಈಗ ಬೆಳೆ ಕಟಾವು ಆಧಾರದ ಮೇಲೆ ಕಳೆದ 7 ಸರಾಸರಿ ಇಳುವರಿ ಮತ್ತೆ ಈ ವರ್ಷದ ಬೆಳೆ ಕಟಾವು ಆಧಾರ ಅವನ್ನೆಲ್ಲ ತಗೊಂಡಾಗ ಅದು ಏನು ಲಾಸ್ ಅಂತ ಕಂಡು ಬಂತಂದ್ರೆ ಅವಾಗ ಅವ್ರಿಗೆ ಸಂಪೂರ್ಣವಾಗಿ 40,000 ಬರುತ್ತೆ ಸರ್. ರೈತರದ ನಂಬಿಕೆ ಏನಂದ್ರೆ ನಾವು ವಿಮಾ ಕಟ್ಟಿಸಿರ್ತೇವೆ, ನಮ್ಗೆ ಅಷ್ಟು ಅಮೌಂಟ್ ಬರಬೇಕು ಅನ್ನೋದು ರೂಢಿಯಲ್ಲಿ. ರೈತ ಒಂದ್ ಎಕರೆಗೆ 240 ರೂಪಾಯಿ ಕಟ್ಟಿರ್ತಾನೆ, 10 ಅಂತಂದ್ರೆ 2,400 ರೂಪಾಯಿ ಆಯ್ತಲ್ಲಿ. ಹ್ಞೂ ಸರ್, 2,400 ರೂಪಾಯಿ ನಮಗೆ ಬರಬೇಕು ಹಳ್ಳಿ ಅಥವಾ ಒಂದೇ ಅಷ್ಟು ಕಟ್ಟಿದ ಮೇಲೆ ಅಷ್ಟು ಎಷ್ಟು ನಿಮ್ದು ವಿಮಾ ಮತ್ತೆ ಇರುತ್ತಾ ಬರ್ಬೇಕಂತಕ್ಕಂತ ಒಂದು ಇದಿರುತ್ತೆ, ರೈತರ ಭಾವನೆ ಆಗಿರುತ್ತೆ ಸರ್. ಅದು ಇದು ಏನಿರುತ್ತೆ, ಸರಾಸರಿ ಇಳುವರಿ ಮತ್ತು ಅದು ಬೆಳೆ ಕಟಾವು ಪ್ರಯೋಗದ ಆಧಾರದ ಮೇಲೆ ಅದು ಗ್ರಾಮ ಪಂಚಾಯತಿ ಮಟ್ಟ ಹೋಬಳಿ ಮಟ್ಟದಲ್ಲಿ ಇಳುವರಿ ವಿಸ್ತೀರ್ಣ ಮತ್ತದು 7 ಸರಾಸರಿ ಇಳುವರಿ ಅವನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿದಾಗ ಅದೇನು ಮಿನಿಮಮ್ ಇಳುವರಿಗಿಂತಲೂ ಕಡಿಮೆ ಬಂದಾಗ ಆ ಇಳುವರಿ ವ್ಯತ್ಯಾಸದ ಮೇಲೆ ಅವ್ರಿಗೆ ಇನ್ಸೂರೆನ್ಸ್ ಬರುತ್ತೆ, ವಿಮಾ ಕಂತು ಬರುತ್ತೆ. ನಮ್ಮಲ್ಲಿ ಈಗ ಏನಾದರೂ ತಾಲೂಕಾ ಮಟ್ಟದಲ್ಲಿ ಇರಬಹುದು ಅಥವಾ ಜಿಲ್ಲಾ ಮಟ್ಟದಲ್ಲಿ ರೈತರು ಕೇಳೋದು ಎಲ್ಲಿ ಕೇಳ್ಬೇಕ್ರಿ, ಕೃಷಿ ಇಲಾಖೆ ಕೇಳಿದ್ರೆ ಇದು ಓನ್ಲಿ ಪ್ರಚಾರ ಕೊಡ್ತೀವಿ ನಾವು ಅಂತ ಹೇಳ್ತಾರೆ, ಬ್ಯಾಂಕ್ನವ್ರು ಕೇಳಿದ್ರೆ ನೀವು ನಮಗೆ ಸಂಬಂಧ ಇಲ್ಲ ನಾವು ಅಂತ ಹೇಳ್ತಿರ್ತಾರೆ, ಕೇಳೋದ್ರ ಬಗ್ಗೆ ಮಾಹಿತಿ ಏನಾಯ್ತು ಅಂತಕ್ಕಂಥದ್ದು ವಿಚಾರ. ಬೆಳೆ ವಿಮೆಯನ್ನು ಮಾಡಿಸೀವಿ, ನಮ್ಮದು ಬಂತೋ ಇಲ್ಲೋ ಡಿಕ್ಲೇರ್ ಆಯ್ತು ಇಲ್ಲೋ ಅಂತಕ್ಕಂಥ ಮಾಹಿತಿ ಎಲ್ಲೆಲ್ಲಿ ಸಿಗತ್ತೆ ಸರ್? ಇದು ಬೆಳೆ ವಿಮಾ ಲಾಸ್ಟ್ ಇಯರ್ ಮಾಡಿಸಿದ್ದು, ಅದಕ್ಕಿಂತ ಹಿಂದಿನ ವರ್ಷ ಮಾಡಿಸಿದ್ದು, ಅವ್ರದ್ದು ಅದು ಏನಾಯಿತು ಅನ್ನೋದು, ಅದರ ಸ್ಥಿತಿಗತಿಯನ್ನು ನೀವು ಅದರ ಮಾಹಿತಿ ಪಡಿಬೇಕಾದ್ರೆ ಎಲ್ಲ ರೈತ ಸಂಪರ್ಕ ಕೇಂದ್ರದಲ್ಲಿ ಪಡಿಬಹುದು. ರೈತ ಸಂಪರ್ಕ ಕೇಂದ್ರದಲ್ಲಿ ನೀವು ತಾಲೂಕು ಮಟ್ಟದಲ್ಲಿ ಆಗಿರೋ, ಹೋಬಳಿ ಮಟ್ಟದಲ್ಲಿ ಆಗಿರ್ಬೋದು, ಮತ್ತು ನಾವು ಜಂಟಿ ಕೃಷಿ ನಿರ್ದೇಶಕ ಜಿಲ್ಲಾ ಮಟ್ಟದಲ್ಲಿ ಬಂದು ನೀವು ಅದನ್ನು ನಮ್ಮದು ಏನು ಆಧಾರ್ ನಂಬರು, ನೀವು ಏನಾದರೂ ಇನ್ಶೂರೆನ್ಸ್ ಮಾಡಿಸಿ ದಾಖಲಾತಿ ತೊಗೊಂಬಂದು ಸರ್ ನಮ್ದು ಹಿಂಗಾಗಿದೆ ಸ್ಥಿತಿಗತಿ ಹೇಳಿಕೊಟ್ಟೆ ಅಂದರೆ ನಿಮಗೆ 5-10 ನಿಮಿಷದಾಗ ಹೇಳ್ಕೊಡ್ತಾರೆ. ರೈತ ಸಂಪರ್ಕ ಕೇಂದ್ರ. ಈಗ ಬಹಳಷ್ಟು ಮಂದಿ ಇಲ್ಲ ರೀ ನಮ್ದು ಡಿಕ್ಲೇರ್ ಆಗಿದೆ ಆದರೆ ಬಂದಿದೆ, ನಮ್ಮ ಹೆಸರಿದೆ ಲಿಸ್ಟಲ್ಲಿ ಆದ್ರೆ ನಮಗೆ ದುಡ್ಡು ಬಂದಿಲ್ಲ. ಅದು ಏನು ತೊಂದರೆ ಆಗ್ತಾ ಇದೆ ಅಂದ್ರೆ ಆ ತರನಾಗೆ ರೈತರದು ಆಧಾರ್ ನಂಬರ್ ಸರ್, ಆಧಾರ್ ನಂಬರು, ಬ್ಯಾಂಕ್ ಜೋಡಣೆ, ಇನ್ನು ಪಾನಿಯಲ್ಲಿ ಒಂದು ಹೆಸರು ಇರುತ್ತೆ, ಆದ್ರೆ ಬ್ಯಾಂಕ್ನಾಗ ಬೇರೆ ಹೆಸರು, ಸ್ಪೆಲ್ಲಿಂಗ್ ಮಿಸ್ಟೇಕು, ಬೇರೆ ಒಂದು ಸ್ವಲ್ಪ ಚೇಂಜ್ ಆದರೆ ಮತ್ತೆ ಅವ್ರ ಆ ಬ್ಯಾಂಕ್ ಅಕೌಂಟಿಗೆ ಅವ್ರ ಪರ್ಸನಲ್ ಅಕೌಂಟ್ ನಂಬರ್ ಆ್ಯಡ್ ಆಗಬೇಕು, ಸೇರ್ಪಡೆ ಆಗಿರೋದಲ್ಲ. ಈ ಥರನ ಸಣ್ಣ ಪುಟ್ಟ ತೊಂದರೆ ಆದಾಗ ಬಂದು ನೀವು ಏನು ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ನೀವೇನು ಇನ್ಶೂರೆನ್ಸ್ ಮಾಡಿರಲ್ಲ ಅಲ್ಲಿ ಹೋಗಿ ನೀವು ಚೆಕ್ ಮಾಡಿದರೆ ಅವ್ರು ಹೇಳ್ತಾರೆ ನಿಮ್ದು ಇದು ಈ ಸ್ಟೇಜ್ನಲ್ಲಿ ತೊಂದರೆ ಇದೆ, ನೀವು ಇತ್ಯರ್ಥಪಡಿಸ್ರೆ ನಿಮಗೆ ಇದು ಆಗತ್ತೆ ಅಂತ. ಆ ಥರನಾಗಿ ನಾವು ಬಹಳಷ್ಟು ರೈತರಿಗೆ ವಿಮಾ ಕಂತೂ ಬಂದಿದೆ ಸರ್. ಯಾವ ಕಂಪನಿ ನಮ್ಮ ಒಂದು ರಾಯಚೂರು ಜಿಲ್ಲೆಗೆ ಒಂದು ಫಸಲ್ ವಿಮಾ ಯೋಜನೆಯನ್ನು ಅನುಷ್ಠಾನ ಮಾಡುತ್ತೆ? ಇದೊಂದು ನಾನು ಹೆಚ್ಚಿಗೆ ಒತ್ತು ಕೊಡೋದೇನಂದ್ರೆ ಫ್ಯೂಚರ್ ಜನರಲಿ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ನಮ್ಮ ಜಿಲ್ಲೆಗೆ ಸಂಸ್ಥೆ ಆಯ್ಕೆ ಆಗಿರುತ್ತೆ. ಇವ್ರ ಕೆಳಗಡೆ ಮತ್ತು ತಾಲೂಕಾಧಿಕಾರಿಗಳು ಇರ್ತಾರೆ, ಮತ್ತೆ ಇದರಲ್ಲಿ ಸಹಾಯಕ ವ್ಯವಸ್ಥಾಪಕರು ಅನಿಲ್ ಜಾಧವ್ ಅಂತೇಳಿ ಸರ್, ವಿಮಾ ಸಂಸ್ಥೆ ರಾಯಚೂರು ಅಂದ್ರೆ ವಿಮಾ ಸಂಸ್ಥೆ ವತಿಯಿಂದ ಮತ್ತೆ ರಾಯಚೂರು ತಾಲೂಕಲ್ಲಿ ಶಂಕರೇಗೌಡ ಅಂತೇಳಿ ಜಿಲ್ಲಾ ಸಂಯೋಜಕರು, ಅದೇ ಸಿನ್ನೂರು ತಾಲೂಕಲ್ಲಿ ನಿಂಗಯ್ಯ ಅಂತೇಳಿ ಜಿಲ್ಲಾ ಸಂಯೋಜಕರು, ದೇವದುರ್ಗದಲ್ಲಿ ಶಕ್ತಿ ಬಾಚಿಹಾಳ್ ಅಂತೇಳಿ ಇವರು ತಾಲೂಕು ಸಂಯೋಜಕರು, ಮಾನ್ವಿಯಲ್ಲಿ ಚಂದ್ರಶೇಖರ್ ಇವರು ತಾಲೂಕು ಸಂಯೋಜಕರು, ಲಿಂಗಸೂರು ತಾಲೂಕು ಶಿವಮೂರ್ತಿ ತಾಲೂಕು ಸಂಯೋಜಕರು, ಸಿನ್ನೂರಲ್ಲಿ ಸಿದ್ದನಗೌಡ, ಅದೇ ಶಿರವಾರದಲ್ಲಿ ಮಾಲಿಂಗರಾಯ ಪೂಜಾರಿ, ಮಸ್ಕಿಯಲ್ಲಿ ಮೊಹಮ್ಮದ್ ಇಬ್ರಾಹಿಂ, ಇವರೆಲ್ಲ ತಾಲೂಕು ಸಂಯೋಜಕರು. ಅಂದ್ರೆ ಇವ್ರನ್ನ ಸಂಪರ್ಕ ಮಾಡಬೇಕಾದ್ರೆ ರೈತ ಬಾಂಧವರು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು ಇದ್ರ ಬಗ್ಗೆ? ಪಡ್ಕೋಬಹುದು. ಇವ್ರದ್ದು ಏನಾರು ನಿಮ್ಗೆ ಕಾಂಟ್ಯಾಕ್ಟ್ ನಂಬರು ಇವ್ರದ್ದು ಎಲ್ಲಿರ್ತಾರೆ ಅಂತ ಬೇಕಂದ್ರೂ ವಿಮಾ ಸಂಸ್ಥೆ ಅಧಿಕಾರಿಗಳು ಇವರು, ನೀವು ಹತ್ತಿರದ ನಮ್ಮ ರೈತ ಸಂಪರ್ಕ ಹೋಗಿ ನೀವು ನಾವು ಇನ್ಶೂರೆನ್ಸ್ ಕಂಪನಿ ಅಧಿಕಾರಿಗಳ ಹೆಸರು ಕೊಟ್ಟರೆ ಅಂದ್ರೆ ಅದನ್ನು ಕೊಡ್ತಾರೆ. ಅಂದ್ರೆ ತಾಲೂಕಿಗೆ ಒಬ್ಬೊಬ್ಬರು ಕಂಪನಿ ವತಿಯಿಂದ ಸಂಯೋಜಕರು, ತಾಲೂಕಾ ಮತ್ತು ಜಿಲ್ಲಾ ಸಂಯೋಜಕರು ಅಂತ ಹೇಳಿ. ಹೌದು ಸರ್. ಇನ್ನು ಮುಖ್ಯವಾಗಿ ಬೆಳೆ ವಿಮೆ ರೈತರು ಬಹಳಷ್ಟು ಜನ ತಾತ್ಸಾರ ಮಾಡ್ತಾ ಇದ್ದಾರೆ, ಬೆಳೆ ವಿಮೆ ಯಾಕ್ರಿ ಸುಮ್ಮನೆ ಬರೋದಿಲ್ಲ ಬಿಡೋದಿಲ್ಲ ಯಾಕೆ ಮಾಡಿಸ್ಬೇಕು ಅಂತೇಳಿ. ಎಷ್ಟೋ ಜನ ಬಂದಂಥವರು ಭಾಳ ಖುಷಿಯಾಗಿ ಇಲ್ಲ ಮಾಡಿಸಿದ್ವಿ ನಾವು, ಬಂದು ನಮಗೆ ದುಡ್ಡು ಅಂತ ಹೇಳ್ತಿರ್ತಾರೆ, ಯಾಕೆ ಬೆಳೆ ವಿಮೆಯನ್ನು ಮಾಡಿಸ್ಬೇಕು ರೈತರು ಸ್ವಲ್ಪ ಹೇಳಿ ಸರ್? ಬೆಳೆ ವಿಮೆ ಅಂದರೆ ಈಗ ಯಾವ ಟೈಮ್ನಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಹೇಳಕ್ಕೆ ಬರಲ್ಲ. ನೀವು ನೋಡ್ತಿರ್ತೀವಿ ಅಕಾಲಿಕ ಮಳೆಗಳು, ಪ್ರಕೃತಿ ವಿಕೋಪಗಳು, ಈ ಥರನ ಆದಾಗ ನೀವು ವಿಮಾ ಕಂತು ಪರ್ ಎಕರೆಗೆ 240 ಹೈಯೆಸ್ಟ್ ನೋಡಿ, ಜಾಸ್ತಿ ಇರೋದಂದ್ರೆ ನೋಡಿ 252 ರೂಪಾಯಿ ಹೈಯೆಸ್ಟು, ಹಾಗಾಗಿ ನೀವು ಏನು ಒಂದು ವಿಮಾ ಕಂತು ಕಟ್ಟಿಸ್ತಿರಲ್ಲ, ಇದು ಹೆಚ್ಚಿನ ಏನು ಹೊರೆ ಅಲ್ಲ ಸರ್. ಹಾಗಾಗಿ ರೈತ ಬಾಂಧವರಲ್ಲಿ ಇದನ್ನು ಏನು ಹೇಳೋದು ಇಷ್ಟಪಡ್ತೇನೆ ಅಂದರೆ, ನೀವು ಅದರ ಬಗ್ಗೆ ಬರೋದಲ್ಲ, ಬರಬೇಕು ಅಂತ ತಿಳ್ಕೊಬೇಡಿ. ನಿಮ್ಗೆ ಯಾವ್ದಾದ್ರೂ ಯಾವಾಗಾದ್ರೂ ತೊಂದರೆ ಆದಾಗ ಅವಾಗ ಯಾರೂ ಬರೋದಲ್ಲ ಸರ್, ಅವಾಗ ವಿಮಾ ಮಾಡಿದ್ದೇನೆ ನಿಮ್ಗೆ ಉಳಿಸೋದು. ಅಂದರೆ ವಿಶೇಷವಾಗಿ ರೈತರು ಏನೇನು ಈ ನೋಡ್ರಿ 240 ರೂಪಾಯಿ ಒಂದು ಎಕರೆಗೆ ಅಂದ್ರೆ ಏನು ದುಡ್ಡು ಬಹಳಷ್ಟು ಅಲ್ಲ. ಜೋಳ ಬೆಳೆಯುವಂತ ರೈತರು ಒಂದು ಎಕರೆಗೆ 240 ರೂಪಾಯಿ ಇದೆ. ಏನೋ ಒಂದ್ 4 ಎಕರೆ ಹಾಕೇನಂತಂದ್ರೆ ಅವ್ರಿಗೆ ಆಲ್ಮೋಸ್ಟ್ 1,000 ರೂಪಾಯಿ ಆಗತ್ತೆ ಕಂತನ್ನ ಕಟ್ಟಿ ಮಾಡಿಸೋದ್ರಿಂದ. ಈಗ ಅಕಾಲಿಕ ಮಳೆ ಆಗ್ತವೆ, ಒಮ್ಮೆ ಮಳೆ ತನೆ ಬಂದಿರೋದು, ಇನ್ನೇನು ಕಟಾವಿ ಬಂದಿರೋದು, ದೊಡ್ಡ ಮಳೆ ಆಗಿ ಹಾಳಾಗಿ ಹೋಗ್ಬಿಡ್ತು ಸರ್. ಇದು ಇನ್ಶೂರೆನ್ಸ್ ಯಾವ ಸ್ಟೇಜ್ ಅಲ್ಲಿ ಅಂದ್ರೆ ಬಿತ್ತನೆ ಫೇಲ್ ಆದ್ರೂ ಬರುತ್ತೆ ಸರ್, ಮೊಳಕೆ ಬರಲಿಲ್ಲ ಅದು ಏನಾರಾದ್ರೂ ಅಂತ ಹಂತದಾಗೂ ಬರ್ತದೆ. ಬೆಳೆ ಬೆಳವಣಿಗೆ ಆಗಿ ಇನ್ನು ಕಾಳು ಕಟ್ಟು ಹಂತದಲ್ಲಿ ಏನಾದರೂ ಅದಕ್ಕೂ ಇನ್ಸೂರೆನ್ಸ್ ಬರುತ್ತೆ. ಕಾಳು ಕಟ್ಟಿದ ಮೇಲೆ ಏನಾರ ಬೆಳೆ ವಿಕೋಪದಿಂದ ಏನಾರ ಆಯ್ತು ಅಂದ್ರೆ ಅದಕ್ಕೂ ಇನ್ಸೂರೆನ್ಸ್ ಬರುತ್ತೆ. ಆಮೇಲೆ ರೈತರು ಕೊಯ್ಲು ಮಾಡಿ ಭೂಮಿಯಲ್ಲಿ ಹಾಕಿರ್ತಾರೆ, ಒಣಗಾಕಿ ಹಾಕಿ ಒಂದ ಏನೋ ನಾಳೆ ತಗೊಂಡ್ಬರ್ಬೇಕು ಅಂತ ಹೋಗ್ತಿರ್ತಾರೆ, ಅವಾಗ ಏನೋ ಮಳೆ ಆಗಿ ಏನಾದ್ರೂ ಅಲ್ಲಿಯೂ ಲಾಸ್ ಆಗ್ತಾರೆ, ಅದಕ್ಕೂ ಇನ್ಸೂರೆನ್ಸ್ ಬರುತ್ತೆ. ವಿವಿಧ ಹಂತದಲ್ಲಿನೂ ಇದು ಶ್ಯೂರಿಟಿ. ರೈತರು ನೀವು ಇನ್ಸೂರೆನ್ಸ್ ಮಾಡಿಸೋದ್ರಿಂದ ಇದು ಆಗುತ್ತೆ, ತೊಂದರೆ ಆಗುತ್ತೆ, ನಮ್ಗೇನು ಇದು ಬರೋದಲ್ಲ ಅನ್ನೋದು ತಿಳ್ಕೊಬೇಡಿ. ಹೆಚ್ಚು ಹೆಚ್ಚು ಜನರು ನೀವು ಇನ್ಶೂರೆನ್ಸ್ ಮಾಡಿದಲ್ಲೇ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಡ್ತೀವಿ. ಇನ್ಶೂರೆನ್ಸ್ ಮಾಡಿಸಿದ ಮೇಲೆ ಅದಕ್ಕೆ ಏನಾದರೂ ದಾಖಲಾತಿ ಕೊಡ್ತಾರ? ಮಾಡಿಸಿದ್ದಕ್ಕೆ ಪ್ರೂಫ್ ಅಂತ ಹೇಳ್ತೀವಿ ನಾವು, ಏನಾದ್ರು ಕೊಡ್ತಾರೆ? ಕೊಡ್ತಾರೆ. ಅವ್ರ ಫೋನಿಗೆ ಮೆಸೇಜ್ ಬರುತ್ತೆ, ಯಾಕಂದ್ರೆ ನಿಮ್ಗೆ ಇನ್ಶೂರೆನ್ಸ್ ಅಕ್ನಾಲೆಜ್ಮೆಂಟ್ ಅಂತ ಬರುತ್ತೆ. ಅವ್ರೇನು ಇನ್ಶೂರೆನ್ಸ್ ಕಟ್ಟಿದ ಮೇಲೆ ಒಂದು ರಿಸಿಪ್ಟ್ ಅನ್ನು ಕೊಡ್ತಾರೆ. ಹೇಗೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಒಂದು ಹಿಂಗಾರು ಹಂಗಾಮಿಗೆ ಏನಾದರೂ ರೈತರು ಪ್ರಾರಂಭ ಮಾಡಿದಾರ ಮಾಡಿಸ್ಲಿಕ್ಕೆ? ಮಾಡಿದ್ದಾರೆ ಸರ್, ಈಗ ಸುಮಾರು ಒಂದು 4-5 ದಿನದಿಂದ ಸ್ಟಾರ್ಟ್ ಆಗಿದೆ ಸರ್. ಮಾಡಿದ್ದಾರೆ, ಒಂದು 2,500 ರಿಂದ 3,000 ಜನ ಮಾಡಿದ್ದಾರೆ. ಇನ್ನೂ ಹೆಚ್ಚೆಚ್ಚು ಇದಕ್ಕೆ ರೈತರಿಗೆ ಪ್ರಚಾರ ಆಗಬೇಕಾಗಿದೆ, ಇದ್ರ ಬಗ್ಗೆ ಮಾಹಿತಿ ರೈತರಿಗೆ ಗೊತ್ತು ಹೋಗ್ಬೇಕು. ಕೊನೆ ದಿನಾಂಕ ಯಾವ್ಯಾವ ಬೆಳೆಗಳಿಗೆ ಕೊನೆ ದಿನಾಂಕ ಅಂತಕ್ಕಂಥದ್ದು ಸರ್, ಇದರಲ್ಲಿ ಕೊನೆ ದಿನಾಂಕ ಮೇನು. ಈಗ ಏನಂದ್ರೆ ಈಗ ಮರ್ತ ನಾವು ಎಲ್ಲ ಇನ್ಶೂರೆನ್ಸ್ ಮುಗಿದೋಗಿರ್ತೈತೆ, ಆಮೇಲೆ ಹೋಗಿ ಸರ್ ನಾವು ಕಟ್ಟಬೇಕು ಅಂತ ಬಂದಾಗ ಅವಾಗ ಅದಕ್ಕೊಂದು ವೆಬ್ಸೈಟ್ ಅಲ್ಲಿ ಇರುತ್ತೆ ಆನ್ಲೈನ್, ಹಾಗೆ ನಾವು ಅದು ಲಾಕ್ ಆಗಿಬಿಡುತ್ತೆ, ಅವಾಗ ನಾವು ಮಾಡ್ಸಕ್ಕೂ ಬರಲ್ಲ. ಹಾಗಾಗಿ ರೈತರಿಗೆ ಏನಾದರೂ ಆನ್ಲೈನಲ್ಲಿ ಮನೆಯಲ್ಲಿ ಹುಡುಗರು ಇರ್ತಾರೆ, ಈಗೆಲ್ಲ ಎಂಜಿನಿಯರಿಂಗ್ ಓದಿದಂಥವ್ರು ಡಿಜಿಟಲ್ ಆಗಿ ಸಾಕಷ್ಟು ಪರಿಣತಿ ಇರ್ತಾರೆ, ಅವ್ರು ಮಾಡಿಸ್ಬೋದು ಆನ್ಲೈನಲ್ಲಿ ಏನಾದರೂ? ಆ ಥರನ ಇನ್ನೂ ಇಲ್ಲ ಸರ್. ಏನಾರು ತೊಂದರೆ ಆದರೆ ಎಂಟ್ರಿ ಮಾಡುವಾಗ ತೊಂದರೆ ಆದರೆ ಮತ್ತೆ ಇದು ಆಗುತ್ತೆ, ರಿಜೆಕ್ಟ್ ಆಗುತ್ತೆ ಅನ್ನೋದು ಒಂದು ಕಾರಣಕ್ಕೆ ನೀವು ಏನಿಲ್ಲ ಹೆಚ್ಚಿಗೆ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಎಲ್ಲಾದರೂ ನೀವು ಗ್ರಾಮ ಪಂಚಾಯತಿ ಗ್ರಾಮವನ್ನು ಕಾಮನ್ ಸರ್ವಿಸ್ ಸೆಂಟರ್ ಅಲ್ಲೇ ಅದೇ ಊರದಲ್ಲಿ ಇರುತ್ತೆ ಗ್ರಾಮವನ್ನು, ಅಲ್ಲಿ ಹೋಗಿ ನೀವು ಮಾಡಿಸ್ಬೋದು. ಇನ್ನೊಮ್ಮೆ ನಾನು ಕೊನೆ ದಿನಾಂಕವನ್ನು ಹೇಳ್ತೀನಿ ರೈತ ಬಂಧುಗಳಿಗೆ, ನಿಮ್ಮ ಒಂದು ಏನು ಒಂದು ಬ್ರೋಚರ್ ಅನ್ನ ರೈತರಿಗೆ ಕೊಡ್ತಾ ಇದ್ದೀರಿ, ಆ ಬ್ರೋಚರ್ ಅಲ್ಲಿ ಕೊಟ್ಟಂತ ಕೊನೆ ದಿನಾಂಕ ರೈತರಿಗೆ ಈ ರೀತಿಯಾಗಿದೆ, ರೈತರು ಗಮನಿಸಬೇಕು. ಹಿಂಗಾರು ಹಂಗಾಮಿಗೆ ಬೆಳೆ ವಿಮೆಯನ್ನ ಮಾಡಿಸ್ಬೇಕಾಗಿತ್ತಂದ್ರೆ ಕಡಲೆಯನ್ನ ಮಳೆಯಾಶ್ರಿತದಲ್ಲಿ ಬೆಳೆಯುವಂತ ರೈತರಿಗೆ 16-12 ಅಂದ್ರೆ December 16 ಕೊನೆ ದಿನಾಂಕ ಇದೆ, ರೈತರು ಅಲ್ಲಿವರೆಗೆ ಕಾಯಬಾರದು, ಆದಷ್ಟು ಬೇಗನೆ ಮಾಡಿಸೋದು ಬಹಳ ಒಳ್ಳೆಯದು. ಜೋಳ ಮಳೆಯಾಶ್ರಿತವನ್ನ ಬೆಳೆಯುವಂತ ರೈತರಿಗೆ 30-11 ಅಂದ್ರೆ ಕೇವಲ 1 ವಾರ ಇದೆ ಜೋಳ ಬೆಳೆಯುವಂತ ರೈತರಿಗೆ, ಅಷ್ಟರೊಳಗಾಗಿ ರೈತರು ಮಾಡಿಸ್ಬೇಕು. ಕಡಲೆಗೂ ಸಹ ನೀರಾವರಿ ಕಡಲೆಗೂ ಸಹ 16-12 ಇದೆ, ಜೋಳ ನೀರಾವರಿಗೆ 30-11 ಕೊನೆ ದಿನಾಂಕ ಆಗಿದೆ. ಮತ್ತೆ ಅಗಸೆಯನ್ನು ಬೆಳೆಯುವಂಥ ರೈತರು 16-12 ಮುಂದಿನ ತಿಂಗಳು 16 ಕೊನೆ ದಿನಾಂಕ ಇದೆ. ಅದೇ ರೀತಿ ಗೋಧಿ, ನಮ್ಮ ಒಂದು ಜಿಲ್ಲೆಯಲ್ಲಿ ಗೋಧಿ ಅಲ್ಪ ಸ್ವಲ್ಪ ಬೆಳೀತಾರೆ, ಭಾಳಷ್ಟು ಕಡಿಮೆ ಅಂತ ಹೇಳ್ಬೋದು. ಈ ಗೋಧಿಯನ್ನು ಬೆಳೆಯುವಂಥವ್ರು 30-11 ಕೊನೆ ದಿನಾಂಕ. ಇನ್ನು ಹುರುಳಿ ಅಂತೂ ಡೇಟ್ ಮುಗಿದು ಹೋಗಿಬಿಟ್ಟಿದೆ ಈಗಾಗಲೇ. ಇನ್ನು ರೈತರು ಆಮೇಲೆ ಕುಸುಬೆಗೂ ಸಹ ರೈತರು 30-11 ಕೊನೆ ದಿನಾಂಕ, 30-11 ಅಷ್ಟರೊಳಗಾಗಿ ರೈತರು ವಿಮೆಯನ್ನ. ಇವು ಎಲ್ಲವೂ ಹಿಂಗಾರು ಬೆಳೆಗಳು, ಹಿಂಗಾರು ಬೆಳೆಗಳು. ಇನ್ನ ಬೇಸಿಗೆ ಹಂಗಾಮ್ನಲ್ಲಿ ಗ್ರಾಮ ಪಂಚಾಯತಿ ಮಟ್ಟದ ಬೆಳೆಗಳಾದಂತ ಶೇಂಗಾ ನೀರಾವರಿಗೆ 28-2 ಅಂದ್ರೆ February 23 ನೀರಾವರಿ ಭತ್ತ ಮತ್ತು ನೀರಾವರಿ ಶೇಂಗಾಕ್ಕೆ ಗ್ರಾಮ ಪಂಚಾಯತಿ ಮಟ್ಟದ ಬೆಳೆಗಳಿಗೆ ಮುಂದಿನ ವರ್ಷ ಅಂತ ಹೇಳ್ಬೋದು, ಅಲ್ಲಿ ತನಕ ಇದೆ. ರೈತರು ಇದರ ಒಂದು ಉಪಯೋಗನ ಪಡ್ಕೋಬಹುದು. ಶೇಂಗಾ ಬೆಳೆಯುವಂತರು ವಿಶೇಷವಾಗಿ ಲಿಂಗಸೂರು ತಾಲೂಕು, ದೇವದೂರು ತಾಲೂಕಿನಲ್ಲಿ ಹೆಚ್ಚು ಶೇಂಗಾ ಬೆಳೀತಾ ಇದ್ದಾರೆ ರೈತರು. ಆಮೇಲೆ ಇನ್ನು ಬೇಸಿಗೆಯಲ್ಲಿ ಭತ್ತವನ್ನು ಸಹ ರೈತರು ಈಗಾಗಲೇ ಸಸಿ ಮಡಿಯನ್ನು ಮಾಡ್ಕೊಂಡಿದ್ದಾರೆ, ಭತ್ತವನ್ನು ನಾಟಿ ಮಾಡುವಂಥವ್ರು ವಿಮೆಯನ್ನು ಮಾಡಿಸ್ಲಿಕ್ಕೆ ಸಾಕಷ್ಟು ವೇಳೆ ಇದೆ, ರೈತರು ಮಾಡಿಸ್ಬೇಕು. ಬೇಸಿಗೆ ಹಂಗಾಮಿನ ಹೋಬಳಿ ಮಟ್ಟದ ಬೆಳೆಗಳಾದಂಥ ನೀರಾವರಿ ಶೇಂಗಾ 28-2, ನೀರಾವರಿ ಭತ್ತಕ್ಕೂ ಸಹ 28-2, ಸೂರ್ಯಕಾಂತಿ ನೀರಾವರಿಗೆ 28-2 ಕೊನೆ ದಿನಾಂಕ ಇದೆ. ಅಷ್ಟರೊಳಗಾಗಿ ರೈತ ಬಾಂಧವರು ತಮ್ಮ ಸಮೀಪದಲ್ಲಿರ್ತಕ್ಕಂಥ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕ ಮಾಡಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂದರೆ ಕರ್ನಾಟಕ ರಾಜ್ಯ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ನೋಂದಾವಣೆ ಮಾಡಿಕೊಂಡು ಈ ಒಂದು ಯೋಜನೆಯ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳೋಣ. ರೈಮಾನ್ ಅವರೇ, ತಾವು ಕೊನೆಯದಾಗಿ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ ರೈತರಿಗೆ? ಕೊನೆಯದಾಗಿ ರೈತರಲ್ಲಿ ಹೇಳೋದು, ಹೆಚ್ಚು ಹೆಚ್ಚು ಈಗ ಒಬ್ಬ ರೈತರಿಗೆ ಗೊತ್ತಾಗುತ್ತೆ ಮಾಹಿತಿ, ಗೊತ್ತಾದ ತಕ್ಷಣ ಅಕ್ಕಪಕ್ಕದ ರೈತರು ಊರಲ್ಲಿ ರೈತರಿಗೆ ಇಲ್ಲಪ್ಪ ಇದು ಕೊನೆಯ ದಿನಾಂಕ ಇದೆ ಎಲ್ಲರೂ ಮಾಡಿಸ್ಕೊಳ್ಳಿ, ಕೊನೆಯ ದಿನಾಂಕ ಇದೆ ಮಾಡಿಸ್ಕೊಳ್ಳಿ, ರೈತರಿಂದ ರೈತರಿಗೆ ಪ್ರಚಾರ ಆದಷ್ಟು ಸ್ಪೀಡ್ ಬೇರೆ ಯಾವುದೇ ಮೀಡಿಯಾ ಇಲ್ಲ, ಒಬ್ಬರನ್ನೊಡೊಬ್ಬರು ಮಾಡಿಸ್ತಿರ್ತಾರೆ ರೈತರು, ಅದು ಬಹಳ ಮುಖ್ಯ. ಒಬ್ಬರು ಏನ್ ರೈತರು ಇದರಿಂದ ಏನು ಬರೋದಿಲ್ಲ ಅಂತ ಹೇಳಿದ್ರೆ ರೈತ ಅದನ್ನೇ ಇನ್ನು ಬರೋದಲ್ಲ ಬಿಡ ಅಂತ, ಈ ತರನಾಗಿ ರೈತರನ್ನ ಆ ತರನೇ ಮನೋಭಾವ ಇಟ್ಕೋಬೇಡಿ, ಹೆಚ್ಚು ಹೆಚ್ಚು ಇನ್ಸೂರೆನ್ಸ್ ಮಾಡಿಸಿ ಅಂತ ಹೇಳ್ತೀನಿ. ಹೌದು, ಎಲ್ಲೆಲ್ಲ ಖರ್ಚು ಆಗತ್ತಿರ್ತದ ದುಡ್ಡು, ಈ ನೋಡ್ರಿ ಸಣ್ಣ ರೈತರಿಗೆ ಬಹಳ ಅನುಕೂಲ ಇದು, ಯಾಕಂದ್ರೆ ಅವ್ರು 3 ಎಕರೆ 4 ಎಕರೆ 5 ಎಕರೆ ಭೂಮಿ ಇರ್ತದ, ಒಮ್ಮೆಮ್ಮೆ ಈಗ ನೋಡ್ರಿ ಅಕಾಲಿಕ ಮಳೆ ಆಗ್ತವೆ, ಈಗ ನೋಡ್ರಿ ಮಳೆ ಹೋಗ್ಬಿಡ್ತು, ಮುಂದೆ ಏನಾಗತ್ತೋ ಪರಿಸ್ಥಿತಿ ಗೊತ್ತಿಲ್ಲ, ಸಡನ್ ಆಗಿ ಕ್ಲೈಮೇಟ್ ಚೇಂಜ್ ಆಗುತ್ತೆ, ಡಿಪ್ರೆಷನ್ ಆಗಿ ಮಳೆ ಬರುತ್ತೆ, ಒಮ್ಮೆಮ್ಮೆ ಬೆಳೆ ಹಾನಿ ಆಗುತ್ತೆ, ಆಮೇಲೆ ಕಟಾವು ಮಾಡುವ ಹಂತದಲ್ಲಿ ಇನ್ನೇನು ನಿಂತಿರ್ತದ, ಅವಾಗ ಮಳೆ ಹೊಡೆದು ಎಲ್ಲ ಬೆಳೆ ಫೇಲ್ ಆಗಿಬಿಡ್ತವೆ, ಇಂಥ ಸಂದರ್ಭದಲ್ಲಿ ಅದಕ್ಕೆ ಭಾಳ ಏನು ದುಡ್ಡಲ್ಲ. ಜೋಳ ನೀರಾವರಿಗೆ 240 ರೂಪಾಯಿ ಇದೆ, ಜೋಳ ಮಳೆ ಆಸ್ತಿಗೆ 204 ರೂಪಾಯಿ ಇದೆ, ಮುಸ್ಕಿನ ಜೋಳ ನೀರಾವರಿಗೆ 354 ಪ್ರತಿ ಎಕರೆಗೆ ಈ ರೀತಿಯಾಗಿದೆ. ಆಮೇಲೆ ಕಡಲೆಯನ್ನು ಬೆಳೆಯುವಂಥ ರೈತರು, ಮಳೆ ಆಸ್ತಿದಲ್ಲಿ ಹೆಚ್ಚು ಕ್ಷೇತ್ರ ಕಡಲೆ ಇದೆ ನಮ್ಮ ಒಂದು ಜಿಲ್ಲೆಯಲ್ಲಿ, 174 ರೂಪಾಯಿ ಒಂದು ಪ್ರತಿ ಎಕರೆಗೆ ಕಂತಿದೆ, ರೈತರು ಭಾಳ ಕಡಿಮೆ ಕಂತು. ಅದೇ ರೀತಿ ಬೇರೆ ಬೇರೆ ಬೆಳೆಗಳಿಗೆ ರೈತರು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ರೈತ ಸಂಪರ್ಕ ಕೇಂದ್ರದಲ್ಲಿ ಇದರ ಬಗ್ಗೆ ಸುದೀರ್ಘವಾದಂಥ ಮಾಹಿತಿ ಸಿಗ್ತದ. ರೈತರು ಏನು ಬೇಸಿಗೆ ಹಂಗಾಮು ಮತ್ತು ಹಿಂಗಾರು ಹಂಗಾಮಿಗೆ ಬೆಳೆ ವಿಮೆಯನ್ನು ಮಾಡಿಸಿ ಅದರ ಒಂದು ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳೋಣ. ಒಳ್ಳೆಯದು ರೆಹಮಾನ್ ಜಾಲಿಯಾಳ್ ಅವರು ಇದುವರೆಗೆ ರೈತರಿಗೆ ಈ ಒಂದು ಬೆಳೆ ವಿಮೆ ಬಗ್ಗೆ ಮಾಹಿತಿಯನ್ನು ಕೊಟ್ಟದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ತೆ ನಮಸ್ತೆ. ರೈತ ಬಾಂಧವರೇ, ಇದುವರೆಗೂ ಹಿಂಗಾರು ಹಂಗಾಮಿಗೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಕೃಷಿ ಅಧಿಕಾರಿಗಳಾದ ರೆಹಮಾನ್ ಜಾಲಿಹಾಳ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾಲತ್ತಿ ಅವರು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಈಗ ಕೇಳಿ ಮಸ್ಕಿ ತಾಲೂಕಿನ ಅಂತರ್ಗಂಗಿ ತಾಂಡದ ಸಿದ್ದಪ್ಪ ಅವರ ಕೃಷಿ ಅನುಭವಗಳನ್ನ. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ಮಸ್ಕಿ ತಾಲೂಕಿನ ಅಂತರ್ಗಂಗಿ ತಾಂಡದ ಸಿದ್ದಪ್ಪ ಅವರು. ಇವರು ತೋಟಗಾರಿಕಾ ರೈತರು, ಸಣ್ಣ ರೈತರು, ಹಲವಾರು ವರ್ಷಗಳಿಂದ ತೋಟಗಾರಿಕೆಯನ್ನು ಬೆಳ್ಕೊಂಡು, ಉದಾಹರಣೆಗೆ ಮೆಣಸಿನಕಾಯಿ, ಜೋಳ, ಸಜ್ಜೆ, ತೊಗರಿ ಈ ಬೆಳೆಗಳನ್ನು ಬೆಳ್ಕೊಂಡು ಕೃಷಿ ಜೀವನವನ್ನು ಮಾಡ್ತಿದ್ದಾರೆ. ಮುಖ್ಯವಾಗಿ ಇವರ ತೋಟ ಮಸ್ಕಿಯಿಂದ ಮುದುಗಲಿಗೆ ಹೋಗುವಂಥ ಒಂದು ಮಾರ್ಗದಲ್ಲಿದೆ, ಮುಖ್ಯ ರಸ್ತೆಯ ಮೇಲಿದೆ. ಮೆಣಸಿನಕಾಯಿ ಬೆಳೆಯನ್ನು ಈ ವರ್ಷ ಚೆನ್ನಾಗಿ ಹಾಕ್ಕೊಂಡಿದ್ದಾರೆ, ಏನೇನು ಕೃಷಿ ಮಾಡ್ತಿದ್ದಾರೆ, ಏನೇನು ಬೆಳೆ ಬೆಳೆದಿದ್ದಾರೆ ಎಂಬಂಥ ಒಂದು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಸಿದ್ದಪ್ಪ ಅವರಿಂದ ತಿಳ್ಕೊಳ್ಳೋಣ. ಸಿದ್ದಪ್ಪ ಅವರೇ, ಈಗ ನಿಮಗೆ ಭೂಮಿ ಎಷ್ಟೈತ್ರಿ? ಭೂಮಿ ನಮ್ದು ರೀ ಇದೆ, ಇಲ್ಲಿ ಒಂದು 14 ಎಕರೆ ಐತ್ರಿ. ಇಲ್ಲಿ ಒಂದು 14 ಎಕರೆ ಇನ್ನ ಮತ್ತೆ ಹೊರ ಕಡೆ ಒಂದು ಅಲ್ಲಿ ಒಂದು 10 ಎಕರೆ ಇನ್ನ ಒಂದು ಅಲ್ಲಿ ಒಂದು 10 ಎಕರೆ ಐತ್ರಿ. ನಾವು 3 ಅಣ್ಣ ತಂಬರು. 3 ಅಣ್ಣ ತಂಬರು, ಅಂದಾಜಾಗಿ ಒಂದು 25-30 ಎಕರೆ ಭೂಮಿ ಐತೆ. 30 ಐತ್ರಿ. ಏನು ಎಲ್ಲದಕ್ಕೂ ಒಣ ಬೇಸಾಯ ಅಥವಾ ನೀರ್ ಐತ, ಬೋರ್ ಐತ, ಹೆಂಗ? ಬೋರ್ ಐತೆ, ಒಂದ್ 4 ಬೋರ್ ಅದಾವ. ಒಂದ್ ಹೊಲಕ್ಕ ಒಂದ್ ಹೊಲ ಒಣ ಪೈರ ಮಾಡ್ತೀವಿ. ಒಣ ಬೇಸಾಯನು ಐತಿ, ನೀರಾವರಿ ಬೋರ್ ವ್ಯವಸ್ಥೆನೂ ಐತೆ. ಬೋರ್ ಅದಾವ. ಒಂದೊಂದು ವರ್ಷ ಲಾಭ ಆಗ್ತ, ಒಂದೊಂದು ವರ್ಷ ಮೈ ಮೇಲೆ ಬೀಳ್ತೈತೆ. ಸಿದ್ದಪ್ಪ ಅವ್ರ, ಈಗ ಪ್ರತಿ ವರ್ಷ ಈ ಎಲ್ಲ ಬೆಳೆಗಳಿಗೆ, ತೋಟಗಾರಿಕಾ ಬೆಳೆಗಳಿಗೆ ಬಂದ್ರೆ ಏನಾಗ್ತೀರಿ? ಒಣ ಬೇಸಾಯಕ್ಕೆ ಬಂದ್ರೆ ಏನಾಗ್ತೀರಿ? ಏನೇನು ಬೆಳೆಗಳನ್ನ ನೀವು ವರ್ಷ ಹಾಕ್ತೀರಿ? ಹಾಕದ ಇದಕ್ಕೆ ತೋಟದಾಗ ಇರೇದ್ರಿ, ಮೆಣಸಿನ ಗಿಡನ ಮಾಡ್ಕೊಂಡು ಬಂದಿವ್ರಿ. ಒಂದು 6-7 ವರ್ಷ ಆತ್ರಿ. ಹೋದ ವರ್ಷ ಅಂತೂ ಮೈ ಮೇಲೆ ಬಿತ್ತರಿ, ಒಂದು 4-5 ಲಕ್ಷ ರೂಪಾಯಿ ಬಿತ್ತರಿ ಮೈ ಮೇಲೆ ಹೋದ ವರ್ಷ. ಹೆಂಗ್ ಬಿತ್ತರಿ ಮೈ ಮೇಲೆ? ಅವು ಯಾವ್ದೇನ ರೋಗ ಅಂತ ಕಚ್ಚಿ ಬಂದ್ ಬಿಡ್ತರಿ, ಅದ ಒಟ್ಟ ಗಿಡಗಳು ತಯಾರಾಗಲಿಲ್ಲ. ಮೆಣಸಿನಕಾಯಿಗೆ ಎಷ್ಟು ಖರ್ಚು ಮಾಡಿದ್ರಿ? ಮತ್ತೆ ಏನು ಖರ್ಚು ಮಾಡಿದ್ದಕ್ಕೆ ಏನು ಸ್ವಲ್ಪ ಬರಲಿಲ್ಲ? ಹೋದ ವರ್ಷ ಲಾಭ ಆಗಿಲ್ಲ. ಹೋದ ವರ್ಷ ಮೈ ಮೇಲೆ ಬಿದ್ದೈತೆ, ಒಂದು 4 ಲಕ್ಷಕ್ಕಿಂತ ಮೇಲ್ಪಟ್ಟ ಬಿದ್ದೈತೆ ಮೈ ಮೇಲೆ ಎಲ್ಲ ಕೊಟ್ಟು. ಅಂದ್ರೆ ಒಟ್ಟ ನಿಮ್ ಬೆಳೆ ಕೈಗೆ ಹತ್ತಲಿಲ್ಲ? ಇಲ್ಲ ಇಲ್ಲ, ಕೈಗೆ ಹತ್ತಿಲ್ಲ. ಹೋದ ವರ್ಷ ಮೈ ಮೇಲೆ ಬಿದ್ದೈತೆ. ಡ್ರಿಪ್ ಹಾಕಿರಲ್ಲ ಈ ಸಲ ಮೆಣಸಿನಕಾಯಿ ಒಳಗ, ಪ್ರತಿ ವರ್ಷನೂ ಕೂಡ ನೀವು ಭೂಮಿ ಒಳಗ ಮೆಣಸಿನಕಾಯಿ ಬೆಳಿತೀರಿ? ವರ್ಷ ಬೆಳೆಸ್ತೀವ್ರಿ. ಒಂದು ಈ ವರ್ಷ ಸ್ವಲ್ಪ ಚೆನ್ನಾಗಿ ಕಾಣಕತ್ತಿ ಐತಿ ಬೆಳೆ, ಇನ್ನ ಮುಂದೆ ಹೆಂಗ ಹತ್ತೇನ್ರಿ? ಈಗಂತ ಸ್ವಲ್ಪ ಬೇಸ್ ಕಾಣಕತ್ತಿ ಐತ, ಖರ್ಚನ ಮಾಡಿ ಈಗ ಹಲವಾರು ಭಾಳ ರೊಕ್ಕ ಮಾಡಿ ಹಾಕಿವಿ, ಇನ್ನ ಕೈಯಾಗಿ ತಟ್ಟಿಲ್ಲ ಇಲ್ಲ ದುಡ್ಡು. ಹೆಂಗ್ರಿ, ಯಾವ ತಳಿಯನ್ನ ಹಾಕೊಂಡಿರಿ ಈ ವರ್ಷ ಮೆಣಸಿನಕಾಯಿ? ಇದ್ರಿ ಸಿಜೆಂಟ್ ಬ್ಯಾಡಗಿ. ಸಿಜೆಂಟಾ ಕಂಪ್ನಿದು ಬ್ಯಾಡಗಿ? ಈ ಸಿಜೆಂಟಾ ಕಂಪ್ನಿ ಬ್ಯಾಡಗಿ ಮೊದಲು ಹಾಕಿದ್ದ ಅನುಭವ ಐತೆ ನಿಮ್ಗೆ? ಇಲ್ಲ, ಈ ವರ್ಷ ಫಸ್ಟಿಂಗ್ ಮಾಡಿವ್ರಿ. ಇದನ್ನ ಯಾರು ಹೇಳಿದ್ರು ಇದನ್ನ ಹಾಕ್ಬೇಕಂತ? ಅಲ್ಲಿ ಹಂಗ ಗೊಬ್ಬರ ಅಂಗಡಿಯಾಗಿ ಇತ್ತ ಆಂಜನೇಯ ರೆಡ್ಡಿ ಅಂತ, ಆತನ ಕೂಡ ಆತ ಹೇಳಿದಾಗ ಹಾಕಿವಿ. ಏನು ಡೈರೆಕ್ಟ್ ಬೀಜ ಇಟ್ರ ಅಥವಾ ಏನು ಸಸಿ ಮಾಡಿಟ್ರಿ? ಇಲ್ಲ, ಸಸಿ ಹಾಕಿದ್ವು, ಪಾಗಿಟ್ರಿ, ತಂದು ಕಾಯಿಸಿ ಇದು ಹಾಕಿದ್ವು, ಮಡಿ ಹಾಕಿದ್ವು, ಮಡಿ ಹಾಕಿ ಒಂದೊಂದು ಸಸಿ ಹಚ್ಚಿವಿ ಒಂದು ತಿಂಗಳ ಇದು ಮಾಡ್ಕೊಂಡು. ಹೆಂಗ ಸಸಿಗಳು ಮಾಡ್ಕೊಳತ್ನಾಗ ನಿಮ್ಗೆ ಹೊರಗಡೆ ಕೆಲವೊಬ್ರು ಸಸಿ ಮಾಡಿ ಮಾಡ್ತಾರ, ಸೇಡ್ ನೆಟ್ನಾಗ ರೊಕ್ಕ ಕೊಟ್ಟು ಬೀಜ ಕೊಟ್ಟು ಮಾಡಿಸ್ಕೊಂಬಂದು ಇಲ್ಲಿ ಆಮೇಲೆ ಹಚ್ತಾರ, ನೀವ್ ಹೆಂಗ್ ಮಾಡ್ಕೊಂಡ್ರಿ ರೆಡಿ? ನಾವೇನಿಲ್ಲ, ಇಲ್ಲೇ ಮಡಿ ಮಾಡ್ತೀವಿ, ಮಡಿ ಮಾಡಿ ಮಡಿಯಾಗ ಉಕ್ಕಾಸಿ ಒಂದು 40 ದಿವಸ ಇದ್ರಾಗ ಮಡಿಯಾಗ ನೀರು ಬುಟ್ಟು ಕಾಯಿಸಿ ನಡಬರ್ಕ ಒಂದು 20 ದಿವಸ ಆದಾಗ ಗೊಬ್ಬರ ಹಾಕ್ತೀವಿ, 2 ಸಲ ಎಣ್ಣೆ ಹೊಡಿತೀವಿ. ಒಂದು 40 ದಿವಸ ಆದ್ಮೇಲೆ ಹೊಲ ಎಲ್ಲ ರೆಡಿ ಮಾಡಿ ಡ್ರಿಪ್ ಎಳ್ದು ಕಾಯಿಸಿ ಸಸಿ ಹಚ್ಚಿಬಿಡೋದು. ಸಸಿ ಹತ್ತಿ, ಸಸಿ ಹಚ್ಚಿದ ಮೇಲೆ ಏನಾಯ್ತು, ಒಂದು 15-20 ದಿವಸ ಬಿಟ್ಟು ಒಂದ್ಸಲ ಗೊಬ್ಬರ ಹಾಕ್ತೀವಿ, ಗೊಬ್ಬರ ಹಾಕಿ ಗಳೆ ಹೊಡಿತೀವಿ, ಗಳೆ ಹೊಡೆದ ನೀರು ಬಿಡ್ತೀವಿ. ಗಿಡ ಹಾಕಿರಲ್ಲ, ಡ್ರಿಪ್ ಬೆಳೆದಿರಲ್ಲ, ಸಾಲಿನ ಸಾಲಿಗೆ ಗಿಡ ಎಷ್ಟದಾವ ಮತ್ತೆ ಗಿಡದಿಂದ ಗಿಡಕ್ಕೆ ಅಂತರ ಎಷ್ಟೈತಿ ಗ್ಯಾಪ್? ಗ್ಯಾಪ್ 3.5 ಫೀಟ್ ರೀ. ಸಾಲಿನ ಸಾಲಿಗೆ 3.5 ಫೀಟ್ ಐತೆ ಗಿಡದಿಂದ ಗಿಡಕ್ಕೆ? ಗಿಡದಿಂದ ಗಿಡಕ್ಕೆ 1 ಫೀಟ್. ಗಿಡದಿಂದ ಗಿಡಕ್ಕೆ 1 ಫೀಟ್? 1 ಫೀಟ್ ಅಲ್ಲ, 1.5 ಫೀಟ್, 2 ಫೀಟ್ ಬಿಟ್ಟರೆ ಚಲೋ ಆಗತ್ತಲ್ಲ, ಗಿಡಗಳು ಚಲೋ ಬೆಳಿತಾವ? ಚಲೋ ಬೆಳೀತ್ರಿ, ಅದ ಬೆಳೆ ಭಾಳ ಬರೋಗಿಲ್ಲ, ಅದಕ್ಕೆ ಭಾಳ ಗ್ಯಾಪ್ ಆಗ್ಬಿಡುತ್ತೆ. ಅದ್ರ ಸಲುವಾಗಿ ಎಲ್ಲೆಲ್ಲಿ ಡ್ರಿಪ್ಪಿಂದ ಓಲ್ ಐತಿ ನೋಡ್ರಿ ಅಲ್ಲಿ ಹಚ್ಚಿ. ಏನಾಗತ್ತಂತಂದ್ರೆ ಗ್ಯಾಪ್ ಚಲೋ ಬಿಟ್ಟಿವಪ್ಪ ಅಂತಂದ್ರೆ ಪಂಗಲ್ಗೆ ಚಲೋ ಬಿಡ್ತಾವ, ಕಾಯಿಗಳು ಚಲೋ ಬಿಡ್ತದ, ಗಾಳಿ ಬೆಳಕು ಚಲೋ ಆಡ್ತದ ಅಂತ ಹೇಳ್ತಾರೆ ವಿಜ್ಞಾನಿಗಳು. ಹೌದೌದು ಹೇಳ್ತಾರೆ, ಅವ್ರನ್ನ ಹೇಳ್ತಾರೆ ಬಿಡ್ರಿ. ನಡಬೇಕಾದ ಒಂದು ಬಿಡ್ಬೇಕಿತ್ತ ಇಲ್ಲ, ನಾವು ಏನೈತೆ ವರ್ಷ ಏನೈತೆ ಅದಾಗ ಎಲ್ಲಿ ನೀರು ಸೋರ್ತ್ ನೋಡ್ರಿ ಅಲ್ಲೇ ಹಾಕ್ತೀವಿ ನಾವು. ಅಲ್ಲ, ಪಾಯಿಂಟ್ ನೋಡಿಕೊಂಡು ಸಿಸ್ಟಮೆಟಿಕ್ ಆಗಿ ನೀವು ಗಿಡ ಹಚ್ಚೋಕ್ಕಿಂತ ಮುಂಚೆನೆ ವ್ಯವಸ್ಥೆ ಮಾಡ್ಕೊಂಡು ಕೂನ ಮಾಡಿಕೊಂಡು ಬಿಡ್ಬೇಕು. ಇಲ್ಲ ಅಂತ ಪುರಿ ಮಾಡಲಿಲ್ಲ. ಯಾವ ವರ್ಷ ಏನು ಮಾಡ್ತೀವಿ, ಎಲ್ಲಿ ನೀರು ಬೀಳುತ್ತೆ ಅಲ್ಲೇ ಫಸ್ಟಿಗೆ ಚಾಲು ಮಾಡಿಬಿಡ್ತೀವಿ. ಒಂದು ದಿವಸ ಚಾಲು ಮಾಡಿ ತ್ಯಾವ ಆಗ್ಬಿಡುತ್ತೆ, ಇನ್ನೊಂದು ದಿವಸ ಹಚ್ಚಿದಾಗ ಎಲ್ಲೆಲ್ಲಿ ನೀರು ಸೋರ್ತಾ ಅಲ್ಲಿ ಹಚ್ಚಿಬಿಡ್ತೀವಿ. ಈಗ ಸಿದ್ದಪ್ಪ ಅವರೇ, ಏನ್ ಮಾಡ್ತಾರೆ ಮೊದಲು, ತರಕಾರಿಗಳಿಗೆ ಡ್ರಿಪ್ ಬೇರೆ ಬರ್ತದ, ತೋಟಗಾರಿಕೆ ಬೆಳೆಗಳಿಗೆ ಹಣ್ಣಿನ ಬೆಳೆಗಳಿಗೆ ಡ್ರಿಪ್ ಬೇರೆ ಬರ್ತದ? 5 ಫೀಟ್ ಬರ್ತೀರಿ ಅದಕ್ಕೆ. ಇದಕ್ಕೆ ನಾವ್ ಹೆಂಗ್ ಮಾಡಿಸ್ತೀವಿ ಹಂಗ ಇದು ಇರ್ತೀರಿ. ಅದಕ್ಕೆ ನಿಮ್ ಮೆಣಸಿನಕಾಯಿಗೆ ರೆಕಮೆಂಡೆಡ್ ಸ್ಪೇಸ್ ಅಂತಂದ್ರೆ ಈ ಕೃಷಿ ಅಧಿಕಾರಿಗಳು ವಿಜ್ಞಾನಿಗಳು ಹೇಳ್ತಾರೆ, ಆ ಸ್ಪೇಸ್ ಈಗ ಇಟ್ಕೊಂಡ್ರೆ ಚಲೋ ಇಳುವರಿ ಬರ್ತದ. ಅದನ್ನ ಮಾಡಿಲ್ಲ ನೋಡ್ರಿ, ಇದನ್ನ ಮಾಡ್ಕೊಂತ ಹೋಗಿವಿ. ಈಗ ಒಳಗ ಕಸ ಗಿಸ ತೆಗಿಯಕ ಕೆಲವೊಬ್ರು ಬೋಧ ಹಾಕ್ತಾರ, ನೀವ್ ಹೆಂಗ ಒಳಗ್ ಕಸ ಕಡ್ಡಿ ತೆಗೆತ್ತ ಹೆಂಗ? ಅದೇನಾಯ್ತು, ಗಿಡಕ್ಕ ಪೈಪ್ ಇಟ್ಟು ಬಿಡ್ತೀವ್ರಿ, ಪೈಪ್ ಇಟ್ಟು ಕಾಯಿಸಿ ಸೀದಾ ಹೊಡೆದ್ ಬಿಡ್ತೀವಿ ಕಸ. ಹಂಗ ಲಾಸ್ಟಿಗೆ ನಾ ಮತ್ತೆ ಅವು ಗಿಡಗಳು ತೆಗೆದ್ ಕಾಯಿಸಿ ಟ್ರಾಕ್ಟ್ರಿ ಕುಂಟಿ ಎಲ್ಲ ಹೊಡಿತೀವ್ರಿ, ಊಟ ಹೊಲ ಹಾಳಾತ್ ನೋಡ, ಅವಾಗ ಪೈಪ್ ತೆಗಿಯೋದ, ಆ ಪೈಪ್ ಹಂಗ ಇರೋದವು. ಅಂದಾಜ್ ರೇಂಗ್ರಿ, ಹೋದ ವರ್ಷ ಅಂತೂ ನಿಮಗೆ ಲಾಸ್ ಆಗೈತಿ, 4-5 ಲಕ್ಷ ರೂಪಾಯಿ ಲಾಸ್ ಆಗೈತೆ ಅಂತ ಹೇಳಿದ್ರಿ, ಈ ವರ್ಷ ನಿಮ್ಗೆ ಹೆಂಗ್ ಕಾಣಕತ್ತದ? ಸ್ವಲ್ಪ ಬೇಸ್ ಕಾಣಕತ್ತೈತಪ್ಪ ಈ ವರ್ಷ, ಮುಂದೆ ಹೆಂಗತ್ತೇನ್ ರೇಟ್ ಹೆಂಗತ್ತ ಹೆಂಗತ್ತ. ಈಗ ಅಂದಾಜು ಎಷ್ಟು ಕ್ವಿಂಟಲ್ ಒಂದು ಎಕರೆಗೆ ಇಳುವರಿ ಬರಬಹುದು ನಿಮ್ಮ ಈ ಅಂದಾಜಿನ ಪ್ರಕಾರ? ನಮ್ದು ಏನಾಯ್ತವ 18 ಕ್ವಿಂಟಲ್ 16 ಕ್ವಿಂಟಲ್ ಅಂತ ಪಕ್ಕ ಬರ್ತೈತೆ. ಈಗ ಇನ್ ಮ್ಯಾಕ್ ಎಷ್ಟು ಹತ್ತೇನೆ ಈ ವರ್ಷ? ಹೋದ ವರ್ಷ ಅಂತ ಬರ್ಲಿಲ್ರಿ, 4-5 ಕ್ವಿಂಟಲ್ ಬರ್ಲಿಲ್ಲ ಹೋದ ವರ್ಷ. ಪ್ರತಿ ಎಕರೆಗೆ 18-15 ಕ್ವಿಂಟಲ್ ಬರಬೇಕು ಅಂದ್ರೆ ಲಾಭ? ಚೂರು ಹೆಚ್ಚು ಕಡೆ 20 ಕ್ವಿಂಟಲ್ ಬರುತ್ತೆ, ಬಂದ್ರೆ 15 ಕ್ವಿಂಟಲಿಂದ ಆ ಕಡೆ ಬರಬಹುದ್ರಿ. ಒಂದ್ ಎಕರೆಗೆ ಎಷ್ಟು ಖರ್ಚು ಬರಬಹುದ್ರಿ? ಈಗ ನೀವು ಬೀಜ ತಂದ್ರಿ, ಸಸಿ ಮಾಡಿದ್ರಿ, ಹಚ್ಚಿದ್ರಿ, ಗೊಬ್ಬರ ಹಾಕಿದ್ರಿ, ಕೂಲಿ ಹಾಕಿದ್ವಿ, ಹರಿಯೋದು, ಇವೆಲ್ಲ ಲೆಕ್ಕ ಹಾಕಿದಾಗ ಒಂದ್ ಎಕರೆ ಈ ಸೀಸೆಂಟ ಬ್ಯಾಡಗಿ ಮೆಣಸಿನಕಾಯಿ ಬೆಳಿಬೇಕಪ್ಪ ಅಂತಂದ್ರ ಎಷ್ಟು ಖರ್ಚು ಬರಬಹುದ್ರಿ ಸಿದ್ದಪ್ಪರ? 15 ಚೀಲ ಗೊಬ್ಬರ ಬರ್ತ್ರಿ, 15 ಚೀಲ ಗೊಬ್ಬರ ಬರ್ತ, ಅದಕ್ಕ ಕಳೆ ತೆಗಿಯೋದು ಬಂತ, ಅದಕ್ಕ ಬೀಜ ತಂದು ಹಾಕಿದ, ಸಸಿ ಹಚ್ಚಿದ, ಗಳೆ ಹೊಡೆದಿದೆ, ಎಲ್ಲಾ ಕೂಡಿ ಬರ್ತ್ ಬಿಡ್ರಿ, ಒಂದ್ 1 ಲಕ್ಷ ಬರ್ಬೋದು ನೋಡ್ರಿ. ಖರ್ಚು ಇಷ್ಟಾತಪ್ಪ, ಈಗ ಆದಾಯ ಎಷ್ಟು ಬರ್ತದೆ? ಬಗನ್ ರೇಟ್ ಬೇಸ್ ಆದ್ರೆ ಒಂದ್ 4 ಲಕ್ಷ ರೂಪಾಯಿ ಆತ್ರಿ, ಒಂದ್ 3 ಲಕ್ಷ ಲಾಭ ಆತ. ಬಗನ್ ಮೈ ಮೇಲೆ ಬಿದ್ರೆ ಆದ್ರೆ ಆಗುವಲ್ಲ ಅಂದ್ರೆ ಒಂದ್ ನಮೂನ್ ಲಾಟ್ರಿ ಇದ್ದಂಗ. ಲಾಟ್ರಿ ಮತ್ತೆ ಇಲ್ಲ, ಲಾಟ್ರಿ ಅನ್ನಕ್ಕಿಂತ ಚಲೋತ್ನಾಗಿ ಗೊಬ್ಬರ ಎಣ್ಣೆ ಮಾರ್ಕೆಟ್ ರೇಟು ತಳಿ ಚಲೋತ್ನಾಗಿ ಮಾಡ್ಕೊಂಡ್ರಪ್ಪ ಅಂತಂದ್ರೆ ರೈತರಿಗೆ ಚಲೋ ಲಾಭ ಆಗ್ತದ. ಹೇಗ ಅನ್ಸತ್ರಿ ಈಗ ಬೇರೆ ಬೆಳೆ ಬೆಳೆಯೋದಕ್ಕೂ ಮತ್ತೆ ಈ ಮೆಣಸಿನಕಾಯಿ ಬೆಳೆ ಬೆಳೆಯೋದಕ್ಕೂ? ಈಗ ಕೆಲವೊಬ್ರು ಹಸಿ ಮೆಣಸಿನಕಾಯಿನೂ ಮಾಡ್ತಾರೆ, ಕೆಲವೊಬ್ರು ಈ ಒಣಮೆಣಸಿನಕಾಯಿನೂ ಮಾಡ್ತಾರೆ, ಯಾವ್ದು ಲಾಭ? ನಾವೇನೈತೆ ಹಸಿ ಮೆಣಸಿನಕಾಯಿ ಮಾಡಿಲ್ರಿ, ಯಾವೇನೈತೆ 3,000 ರಿಂದ 3,500 4,000 ಕ್ವಿಂಟಲ್ ಮಾಡ್ತಾವ. ಇವು ಏನೈತೆ ಮಾರಿದ್ರೆ ಏನು ರೇಟ್ ಇಲ್ಲ, ರೇಟ್ ಇಲ್ಲ ಅಂದ್ರೆ ಒಂದು 14,000-20,000 ರೂಪಾಯಿ ಮಾರ್ತಾರೆ. ಅದ್ರ ಸಲುವಾಗಿ ಅದ್ರ ಅದಕ್ಕೆ ಬರ್ತದ ನಾವು ಏನೈತೆ ಬರೀ ಅದನ್ನ ಮಾಡ್ಕೊಂತ ಹೊಂಟೀವಿ ರೀ. ಈಗ ಬ್ಯಾಸಿಗ್ಯಾಗ ಇದು ಬೆಳೆ ಕಟಾವ ಆತು ಮುಗಿತು, ಆಮೇಲೆ ಏನ್ ಮಾಡ್ತೀರಿ? ಆಮೇಲೆ ಏನಿಲ್ರಿ, ಆಮೇಲೆ ಒಂದು 3 ತಿಂಗಳ ಹೊಲ ಹಾರಾಗ್ಬಿಡ್ತೀವಿ. ಅದಕ್ಕೇನೈತೆ 2 ಮಡಿಕೆ ಹೊಡಿಸ್ತೀವಿ, 2 ಮಡಿಕೆ ಹೊಡಿಸಿ ಇದು ಮಾಡ್ತೀವಿ, ಗಳೆ ಹೊಡಿಸ್ತೀವಿ, ಟ್ರಾಕ್ಟ್ರಿ ಕುಂಟಿ ಹೊಡಿಸ್ತೀವಿ. ಸಸಿ ಬರತನ ಐತೆ, ಮಳೆ ಆದಂಗೆಲ್ಲ ಸರಿಗಂತ ಬರೀ ಕಸ ಬರ್ತ. ಕಸ ಬಂದಾಗ 15 ದಿವಸಕ್ಕೆ ಕುಂಟಿ ಹೊಡ್ಕೊಂತ ಹೊಡ್ಕೊಂತ ಹೊಡ್ಕೊಂತ 2-3 ತಿಂಗಳು ಹೊಲ ಹಾರಿ ಇಡ್ತೀವಿ. ಹೊಲ ಹಾರಿ ಇಟ್ಟು ಕಾಸಿ ನಮ್ದು ಊರು ಗೊಬ್ಬರ ಹಾಕ್ತೀವಿ. ಇನ್ನು ಮತ್ತೆ ಅದನ್ನು ಇನ್ನೂ ಒಂದ್ಸಲ ಮಡಕೆ ಹೊಡಿಸ್ತೀವಿ. ಇದನ್ನ ಎಲ್ಲ ರೆಡಿ ಮಾಡ್ಕೊಂತ ಕಾಸಿ ಆಮೇಲೆ ಸಸಿ ಬಂದಾಗ ಹಚ್ಚಿಬಿಡ್ತೀವಿ. ಈಗ ಊರು ಗೊಬ್ಬರ ಹಾಕ್ತೀವಿ ಅಂತ ಹೇಳಿದ್ರಿ, ತಿಪ್ಪೆ ಗೊಬ್ಬರ ಅವು ಸಿಗ್ತಾವ ನಿಮ್ಮ ಮನೆಗೆ? ದನ ಹೈನು ಏನದವ ನಮ್ಮ ಮನೆಯಾಗೆ? ಇಷ್ಟು ದಿವಸ ಇದ್ದು ಈಗ ಇಲ್ಲ, ನಾವು ಕೊಂಡು ತರ್ತೀವಿ, ರೊಕ್ಕ ಕೊಟ್ಟು ಕಾಸಿ ತರ್ತೀವಿ. 4,000 ರೂಪಾಯಿ ಒಂದು ಟ್ರಿಪ್ ಟ್ರಾಕ್ಟ್ರಿ, 4,000 ರೂಪಾಯಿ ಕೊಟ್ಟರೆ ಒಂದು ಟ್ರಾಕ್ಟ್ರಿ ತಿಪ್ಪೆ ಗೊಬ್ಬರ ಸಿಗ್ತದೆ. ತಿಪ್ಪೆ ಗೊಬ್ಬರ ತರ್ತೀವಿ, ತಂದು ಕಾಸಿ ಹಾಕ್ತೀವಿ ಅದನ್ನು. ಈಗ ಸಿದ್ದಪ್ಪ ಅವ್ರ, ಈಗ ನಿಮ್ಮ ಹೊಲದಾಗ ಕೂತಿವಲ್ಲ, ಇಲ್ಲಿ ಕೋಳಿ ಸೆಡ್ ಇತ್ತು. ಮೊದಲೇನಾದ್ರೂ ನೀವು ಕೋಳಿ ಸಾಕಾಣಿಕೆ ಮಾಡಿದ್ರ ಅಥವಾ ಏನು ಈ ಫಾರ್ಮ್ ಕೋಳಿ ಇದ್ವಾ? ಮೊದ್ಲು ಇದ್ದು ರೀ, ಮೊದ್ಲು ಏನು ಮಾಡ್ತೀ, ಅದ 1200 ರೂಪಾಯಿಗೆ 50 ಕೆಜಿ ನುಚ್ಚಿತ್ತು ರೀ. ಅದು 1200 ಹೋಗಿ 2400 ರೂಪಾಯಿ ಅದ ಮೈ ಮೇಲೆ ಬೀಳಕ್ಕೆ ಬಂತು. ಒಟ್ಟು ಏನು ಹಾಕಿದ್ರಿ ಅದೇ ಮೈ ಮೇಲೆ ಬಂತ, ಅದು 2 ಲಕ್ಷ 3 ಲಕ್ಷ ಲಾಭ ಅಂತ ತೋರಿಸ್ಲಿಲ್ಲ. ಅದಕ್ಕೆ ಅದನ್ನು ತೆಗೆದ್ಬಿಟ್ಟು ಅಂದ್ರೆ ಕೋಳಿ ಸಾಕಾಣಿಕೆ, ಈ ಫಾರ್ಮ್ ಕೋಳಿ ಸಾಕಾಣಿಕೆ ಲಾಸ್ ಅಂತ ಅನಿಸ್ಬಿಡ್ತೀವಿ. ಹಾಂ, ಲಾಸ್ ಬಂತು ರೀ. ಅದು ಮತ್ತೆ ಅದನ್ನು ಎಷ್ಟು ವರ್ಷ ಮಾಡಿದ್ರಿ ಆ ಕೆಲಸ? ಅದು ಒಂದು 4 ವರ್ಷ ಮಾಡಿದ್ರಿ. ಮೊದಲೆಲ್ಲ ಲಾಭ ಇತ್ತು? ಮೊದಲು ಅದು 1200 ರೂಪಾಯಿ ಇದ್ದಾಗ ಲಾಭ ಆತ್ರಿ. ಆಮೇಲೆ ಏನಾಯ್ತು, ಅದು ಯಾವಾಗ 22,000 22,700 ರೂಪಾಯಿ ಆತು, ಆವಾಗಲಿಂದ ಕಲ ಮೈ ಮೇಲೆ ಬಿತ್ತ. ಈಗ ರೇಟ್ ಚಿಕನ್ ರೇಟ್ ಕೂಡ ಬಹಳ ಚಲೋ ಐತಲ್ಲ? ಚಲೋ ಐತೆ, ಅದು ನುಚ್ಚು ರೇಟ್ ಬಾರಿ ತುಟ್ಟಿ ಐತೆ. ಅದಕ್ಕೆ ಮೆಡಿಸಿನ್ ನುಚ್ಚು ಎಲ್ಲ ಹಾಕ್ಬೇಕು. ಹಾ, ಮತ್ತೆ ಅದಕ್ಕೆ ಕೋಳಿ ಏನೈತೆ 40 ದಿವಸದಾಗ 4.25 ಕೆಜಿ 5 ಕೆಜಿ ತಿಂತೈತೆ. ಮತ್ತೆ ಅದ ನೋಡಿದ್ರೆ ಅದ ಬಿತ್ತ ಒಂದು ಕೆಜಿಗೆ 25 ರೂಪಾಯಿ ಹಂಗ. ಆ ಕೋಳಿ ಏನೈತೆ ಬೇಕಾದ್ರೆ ಯಾವ್ದಾರು ಅದು ವಾರ್ಲೆಸ್ ಬಂತ, ಇದೇ ಬಂತ, ಜೆಟ್ ಬಂದ್ರೆ 100 ಕೋಳಿ ಸಾಯ್ತಾವ ಮೈ ಮೇಲೆ ಬಿತ್ತ ಗಾಸಿ ಬಿತ್ತ ಅದ ಟೋಪಿ. ಸಿದ್ದಪ್ಪ ಅವ್ರ, ಈಗ ಕೆಲವೊಬ್ರು ಏನ್ ಹೇಳ್ತಾರೆ, ಈಗ ಹಳ್ಳಿಲಿ ಹಾಕೊಂಡ್ರಿ, ಹೊಲದಾಗ ಮನೆ ಅದ, ಹೊಲದಾಗನು ಶೆಡ್ ಅದ, ನಿಮ್ಮ ಹೊಲದಲ್ಲೇ ಬೆಳೆದಿರುವಂತ ಜೋಳ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ಇವೇ ಫುಡ್ ಗಿರಣೆ ಹೊಡಿಸಿ ಹಾಕಿದ್ರೆ ಮತ್ತೆ ನಿಮಗೆ ಖರ್ಚು ಉಳಿತಿದ್ದಿಲ್ಲ? ಹಂಗಾದ್ರೆ ಇದು ಅವ ಏನೈತೆ, 2 ತಿಂಗಳು ಬೇಕು, 2 ತಿಂಗಳು ಬೇಕು, ಅದರಿಂದ ಸರಿಗೆ ಬರೋಲ್ಲ ಮಾಲ್. ಆಮೇಲೆ ಏನೈತೆ, ಅವು ಕಟ್ಟಿದ್ರೆ ಮಾಲ್ ಸರಿಗಿಲ್ಲ ಅಂತ ಕಾಸಿ ತೊಗೊಳಗಿಲ್ಲ. ಒಂದ್ಸಲ ಹಾಕಿ ನೋಡಿದ್ವಿ, ಆದ್ರೆ ಅದೆಲ್ಲ ಬಿತ್ತ. ಒಂದ್ಸಲ ಸಜ್ಜಿ ಹಾಕಿದ್ವಿ, ಒಂದ್ಸಲ ಮೆಕ್ಕೆಜೋಳ ಹಾಕಿದ್ವು, ಅದರಿಂದ ಇಳುವರಿ ಸರಿಗೆ ಬರೋಗಿಲ್ಲ. ಅದು ಇದೇನೈತೆ, ಇದು ಇದಕ್ಕೆ ಎಲ್ಲ ಮೆಡಿಕಲ್ ಇರ್ತೈತೆ, 40 ದಿವಸದಾಗ ಬಂದ್ಬಿಡುತ್ತೆ 2.5 ಕೆಜಿ 3 ಕೆಜಿ. ಮತ್ತೆ ಅದಕ್ಕೆ ಏನಾದ್ರು ಇಂಜೆಕ್ಷನ್ ಇಲ್ಲ ಮೆಡಿಸಿನ್ ಹಾಕ್ಬೇಕು? ಪುಡಿಗಿಡಿ ಎಲ್ಲ ಏನೈತೆ, ಅದನ್ನ ನೀರಾಗ ಹಾಕ್ತಿವಿ, ಎಲ್ಲ ಹಾಕಿದ್ವು, ಎಲ್ಲ ಹಾಕ್ತಿವಿ. ಯಾವ್ದಾರು ಬಂದ್ಬಿಟ್ರೆ ವಾರ್ಲೆಸ್ ಬಂದ್ಬಿಟ್ರೆ ಆಯ್ತು, ಕೋಳಿ ಶೆಡ್ ಶೆಡ್ ಖಾಲಿ ಆಗ್ಬಿಡ್ತು. ಸಿದ್ದಪ್ಪ ಅವರೇ, ಹೆಂಗ ಅನ್ಸದ ಒಕ್ಕಲ್ತನ ಎಷ್ಟು ವರ್ಷದಿಂದ ಮಾಡಾಕತ್ತೀರಿ? ನಿಮ್ ತಂದೆಯವರು ನಿಮಗೆ ಎಷ್ಟು ವರ್ಷಕ್ಕೆ ನಿಮ್ಮ ಒಕ್ಕಲ್ತನ ಬಿಟ್ಕೊಟ್ರು? ನಮ್ಮ ತಂದೆಯವ್ರು ನಮಗೇನೈತ್ರಿ, 16 ವರ್ಷದಿಂದ ಸಣ್ಣಾಗಿ ಹಚ್ಚಿದ, ಈಗ 18 ವರ್ಷದಿಂದ ಬೇಸ ಒಕ್ಕಲ್ತನ ಮಾಡ್ಕೊಂಡು ಬಂದಿವ್ರಿ ನಾವು. ನೀವು ಶಾಲೆಗೆ ಓದ್ಲಿಲ್ಲ ನಾಗಿನ ಕಾಲದ? ಅವಾಗ ಏನಿತ್ರಿ, ಅವಾಗ ಬಡವರ ಶಾಲೆ ಓದ್ಲಿಲ್ಲ, ಈಗ ಹುಡ್ರಿ ಓದಿಸ್ಬೇಕಂತ ಓದ್ಸಾಕತ್ತೀವಿ, ಓದಾಕತ್ತಾರ. ಹೆಂಗ ನಿಮ್ ತಂದೆಯವರು ದುಡದಂಗ ನೀವು ದುಡಿತೀರಿ, ನಿಮ್ ತಂದೆಯವರು ಬೆಳೆದಂಗ ನೀವು ಬೆಳಿತೀರಿ, ಅವಾಗಿನ ಕಾಲಕ್ಕೂ ಮತ್ತೆ ನಿಮ್ ಕೈಯಾಗ ಈ ಒಕ್ಕಲ್ತನ ಬಂದದ, ನಿಮಗೆ ಲಾಭ ಅಂತ ಅನ್ಸದ? ಒಕ್ಕಲ್ತನ ಲಾಭ ಆತ್ರಿ, ಏನಾಯ್ತು, ನಾವಾಗಿ ಕೈ ಮುಟ್ಟಿ ದುಡಿದ್ರೆ ಲಾಭ ಆತ, ನಾವಾಗಿ ದುಡಿಲಿಲ್ಲ ಅಂದ್ರೆ ಏನಿಲ್ಲ ಲಾಭ ಆತ್ರಿ. ಮತ್ತೆ ಮನೆ ರೀ, ಮಾಡೋರು ಎಷ್ಟು ಜನ ಇದೀರಿ? ಮಾಡಾರ ಏನೈತೆ, ನಮ್ಮ ಅರಣತಂಬ್ರ ಬೇರೆ ಬೇರೆ ಆಗಿವಿ, ಮಾಡಾರ ಏನೈತೆ, ನಾವು ಇಬ್ಬರು ಗಂಡ ಹೆಣ್ತಿ, ಕೂಲಿ ಆಳು ಹಚ್ಚಿ ನಾ ಮಾಡಿಸ್ತೀನಿ. ಈಗ ಹೊಲದಲ್ಲಿ ಮನೆ ಐತೆ ನಿಮ್ದು? ಏನು ಊರಾಗ ಮನೆ ಅದ? ಹೊಲ್ದಾಗ ಐತ್ರಿ, ಊರಾಗ ಐತ್ರಿ ಮನೆ. ಯಾವ್ ಚಲೋ ರೀ, ಹೊಲ್ದಾಗಿರೋದ್ ಬೇಷ್ ಏನು ಊರಾಗಿರೋದ್ ಬೇಷ್? ಹೊಲ್ದಾಗಿರೋದ್ ಬೇಸ್ ರೀ, 4 ಮಂದಿ ಏನ್ ಮಾತಾಡಲ್ಲ, ಏನಿಲ್ಲ, ರೋಡಿಗೆ ಹೊಲ ಐತೆ, ಆರಾಮದಿವಿ. ಊರಾಗಿದ್ರೆ ಮತ್ತೆ ಅವರು ಇವ್ರು ಬರ್ತಾರೆ, ಕುಂದಿರ್ತಾರೆ, ಚಾಕಿ ಕುಡಿತೀರಿ, ಮತ್ತೆ ಬೇಸಲ್ಲ? ಯಾವ ಏನ್ ಕೆಲಸ ಇಲ್ದಾರ, ಕುಂದಿರ್ಬೇಕು, ಅಡ್ಡಾಡ್ಬೇಕು ಅಂದ್ರೆ ಈಗ ಹೊತ್ತು ಬಿಟ್ಟು ಹೊತ್ತು ಕರೆಂಟ್ ಹೋಗೋದು ಬರೋದು ಹೊಲಗಿದ್ವಪ್ಪ ಅಂತಂದ್ರೆ ಅವಾಗಿನ ಕೆಲಸ ಅವಾಗ ಆತದ. ನಮ್ ಕೆಲಸ ನಮ್ದು ಹತ್ತಿರ ಎಲ್ಲ ನೋಡ್ಕೊಂತ ಇರ್ತೀವಿ, ಯಾದಕ್ಕಂತ ನಾವು ಹೊಲ್ದಾಗ ಬಂದು ಸೇರ್ಬಿಟ್ಟಿ. ಮತ್ತೆ ಈಗ ತೋಟದಾಗ ಅಂತಂದ್ರು ಮೆಣಸಿನ ಹಾಕಿರಿ, ಚಲೋ ಕಾಯಿ ಹಿಡ್ದವ, ಒಂದೊಂದಲ್ಲಿ ಹಣ್ಣಾಗತ್ತವ, ಹೊರ ಹೊಲಕ್ಕೆ ಏನಾಕ್ರಿ ಈ ಸಲ? ಹೊರ ಹೊಲಕ್ಕೆ ತೊಗರಿ ಹಾಕಿದ್ರಿ, ತೊಗರಿ ಏನೈತೆ, ಮಳೆ ಆಗಿ ಅದು ಏನ್ ಯಾವ್ದ್ರ ಪ್ರಾಬ್ಲಮ್ ಆತ, ಬೆಳೆ ಬೇಸ್ ಬಂತ, ಆಮೇಲೆ ಭೂಮಿ ಸಿಡಿ ಬಂತು ಕಾಸಿ ಎಲ್ಲ ಒಣಗಿ ಹೋದ್ರಿ. ಸಿದ್ದಪ್ಪ ಅವ್ರ, ಮಳೆ ಚಲೋ ಆತಲ್ಲ, ಮಳೆ ಜಾಸ್ತಿ ಆತ, ಅದಕ್ಕೆ ಹಂಗಾಗಿತ್ತು? ಮಳೆ ಜಾಸ್ತಿ ಆಗಿ ಮೇಲೇನ್ ಬೇಸ್ ಬಂತ, ಮೇಲೆ ಬೇಸ್ ಬಂದ ಕಾಸಿ ಕಾಯಿ ಹಿಡಿಯೋ ಟೈಮಿಗೆ, ಹೂವು ಹಿಡಿಯೋ ಟೈಮಿಗೆ ಸಿಡಿ ಬಂದ ಕಾಸಿ ಎಲ್ಲ ಒಣಗಿ ಹೋಗ್ಯಾವ. ಅಂತಂದ್ರೆ ಈಗೇನು ಒಂದು 8 ಪಾಲು ಬೆಳೆ ಬರಲ್ಲ? ಇಲ್ಲ, ಬರೋದೇನ್ ಬರಸ್ ಹೇಳ್ರಿ, ತೊಗರಿ ಏನೈತೆ, ಅದ ಗಂಟೆ ಆತಿಲ್ಲ, ಅವು ಗೊಳೆ ಹೊಡೆದಿದೆ. ಈಗ ಸಿದ್ದಪ್ಪ ಅವ್ರ, ಈಗ ಇರೋ ಭೂಮಿ ಎಲ್ಲ ಈಗ ಮೆಣಸಿನ ಹಾಕಿರಿ, ತೊಗರಿ ಹಾಕಿರಿ, ಮತ್ತೆ ಹೊಟ್ಟಿ ಕಾಳಬೇಕಲ್ಲ, ಅದಕ್ಕೆ ಹೆಂಗ? ಬುಟ್ಟಿ ಕಾಳು ಈಗಿನ ಒಂದ್ ಎರಡು ಎಕರೆ ಹಾಕಿವಿ ಚಜ್ಜಿ. ಮನೆ ಖರ್ಚಿಗೆ ಮನೆ ಖರ್ಚಿಗೆಲ್ಲ ಮತ್ ಕಾಳಿಗೆ ಕೊಂಡ್ಕೊಂಬರೋದ್ ಆಗ್ಬಾರ್ದು. ಸಿಟಿಗೆ ಹೋಗಿ ಮಾರ್ಕೆಟ್ಗೆ ಹೋಗಿ ಜೋಳ ಸಜ್ಜಿ ರೈತರು ಹೊಲ ಇಟ್ಕೊಂಡು ಖರೀದಿ ಮಾಡೋದು ಚಲೋ ಅಲ್ಲ. ಇಲ್ಲ ಅದಾವ ಒಂದ್ ಎರಡು ಗೂಡು ಅದಾವ ಮಾಡಿಸ್ಬೇಕು. ಆತ ಒಂದ್ ಹತ್ತು ಹದಿನೈದು ಪಾಕಿಟ್ ಸರಿ ಆಯ್ತು ನಮಗ್. ಅಂದ್ರೆ ನಿಮ್ಮ ಹೊಟ್ಟಿ ಕಾಳು ರೊಟ್ಟಿ ಮಾಡಕ ಸಜ್ಜಿ ಚಲೋ ಆತವ. ನಮಗ ಹತ್ತ ಒಳ್ಳದು ಸಿದ್ದಪ್ಪವ್ರೆ, ಬಹಳಷ್ಟು ಖುಷಿಯಿಂದ ಒಕ್ಕಲ್ತನ ಮಾಡಕತ್ತೀರಿ. ಹೋದ್ಸಲ ನೀವು ಮೆಣಸಿನಕಾಯಿ ಲಾಸ್ ಆಗಿದೆ ಅಂತ ಹೇಳಿದ್ರಿ, ಈ ಸಲನೂ ಕೂಡ ನೀವು ಬೆಳೆದೆ ಮತ್ತೆ ಲಾಭ ಪಡ್ಕೋಬೇಕು ಅನ್ನೋ ಒಂದು ಹಠದಿಂದ ಮತ್ತೆ ಮೆಣಸಿನಕಾಯಿ ಹಾಕಿದ್ರಿ. ಈ ಸಲ ಚಲೋ ಬರ್ತದ ಅಂತೇಳಿ ನಿಮ್ಗೆ ನಿರೀಕ್ಷೆ ಅದ, ಚಲೋ ಆಸೆ ಇಟ್ಕೊಂಡಿರಿ. ಚಲೋತ್ನಾಗಿ ವ್ಯವಸ್ಥಿತವಾಗಿ ಅದನ್ನು ನಿರ್ವಹಣೆ ಮಾಡಿರಿ, ಕರೆಕ್ಟಾಗಿ ಸ್ಪ್ರೇ ಮಾಡಿರಿ, ಕಸ ಗಿಸ ತೆಗೀರಿ, ಚಲೋ ರೇಟ್ ಸಿಗಲಿ, ನಿಮ್ಮ ಕೃಷಿ ಬದುಕು ಮತ್ತೆ ಚಲೋ ಆಗಲಿ, ನಿಮ್ಗೆ ಒಳ್ಳೇದಾಗಲಿ. ಸಿದ್ದಪ್ಪ ಅವರೇ ನಮಸ್ಕಾರ. ನಮಸ್ಕಾರ ರೀ. ರೈತ ಬಾಂಧವರೇ, ಇದುವರೆಗೂ ಮಸ್ಕಿ ತಾಲೂಕಿನ ಅಂತರ್ಗಂಗಿ ತಾಂಡದ ಸಿದ್ದಪ್ಪ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ. ರೈತ ಬಾಂಧವರೇ, ರಾಯಚೂರು ಜಿಲ್ಲೆಯಲ್ಲಿ 2022 ಸಾಲಿನ ಹಿಂಗಾರು ಹಾಗೂ ಬೇಸಿಗೆ ಹಂಗಾಮಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ. ಪ್ರಕೃತಿ ವಿಕೋಪಗಳಾದ ಅಕಾಲಿಕ ಮಳೆ, ಬೆಳೆ ಮುಳುಗಡೆ, ಮಳೆ ಅಭಾವ ಮತ್ತು ಇತರೆ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿಂದ ಅಧಿಸೂಚಿತ ಬೆಳೆಗಳಿಗೆ ವಿಮೆ ರಕ್ಷಣೆ ನೀಡಲು ಹತ್ತಿರದ ಬ್ಯಾಂಕುಗಳು, ಸಹಕಾರಿ ಸಂಘಗಳು ಹಾಗೂ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ತಮ್ಮ ಬೆಳೆಗಳನ್ನು ನೋಂದಾಯಿಸಿಕೊಳ್ಳಬೇಕೆಂದು ಕೋರಲಾಗಿದೆ. ಹಾಗೂ ಹೆಚ್ಚಿನ ಮಾಹಿತಿಗಾಗಿ ತಾಲೂಕಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ ಯೋಜನೆಯ ಸದುಪಯೋಗ ಪಡೆಯಬಹುದಾಗಿದೆ. ಸದರಿ ಬೆಳೆ ವಿಮೆ ಯೋಜನೆಯಡಿ ಪಾಲ್ಗೊಳ್ಳಲು ಹಿಂಗಾರು ಹಂಗಾಮಿನ ಬೆಳೆಗಳಾದ ಜೋಳ ಮಳೆ ಆಶ್ರಿತ ಮತ್ತು ನೀರಾವರಿ, ಗೋಧಿ ಮಳೆ ಆಶ್ರಿತ, ಕುಸುಬೆ ಮಳೆ ಆಶ್ರಿತ, ಭತ್ತ ನೀರಾವರಿ, ಈ ಎಲ್ಲಾ ಬೆಳೆಗಳಿಗೆ 30 ನವೆಂಬರ್ 2022 ಕೊನೆಯ ದಿನಾಂಕವಾಗಿರುತ್ತದೆ. ಕಡಲೆ ಮಳೆ ಆಶ್ರಿತ ಮತ್ತು ನೀರಾವರಿ ಬೆಳೆಗಳಿಗೆ 16 ಡಿಸೆಂಬರ್ 2022 ಕೊನೆ ದಿನಾಂಕವಾಗಿರುತ್ತದೆ. ರೈತ ಬಾಂಧವರೇ, ಇದಲ್ಲದೆ ಬೇಸಿಗೆ ಹಂಗಾಮಿನ ಗ್ರಾಮ ಪಂಚಾಯಿತಿ ಮಟ್ಟದ ಬೆಳೆಗಳಾದ ಶೇಂಗಾ ನೀರಾವರಿ ಹಾಗೂ ಭತ್ತ ನೀರಾವರಿ ಬೆಳೆಗಳಿಗೆ ಬೆಳೆ ವಿಮೆ ಯೋಜನೆಯಡಿ ಪಾಲ್ಗೊಳ್ಳಲು 28 ಫೆಬ್ರವರಿ 2023 ಕೊನೆಯ ದಿನಾಂಕವಾಗಿರುತ್ತದೆ. ಬೇಸಿಗೆ ಹಂಗಾಮಿನ ಹೋಬಳಿ ಮಟ್ಟದ ಬೆಳೆಗಳಾದ ಶೇಂಗಾ ನೀರಾವರಿ, ಭತ್ತ ನೀರಾವರಿ ಮತ್ತು ಸೂರ್ಯಕಾಂತಿ ನೀರಾವರಿ ಬೆಳೆಗಳಿಗೆ ಈ ಬೆಳೆ ವಿಮೆ ಯೋಜನೆಯಡಿ ಪಾಲ್ಗೊಳ್ಳಲು 28 ಫೆಬ್ರವರಿ 2023 ಕೊನೆಯ ದಿನಾಂಕವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ತಾಲೂಕಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಮತ್ತು ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ. ಪ್ರಕಟಣೆ ಜಂಟಿ ಕೃಷಿ ನಿರ್ದೇಶಕರು ರಾಯಚೂರು. ರೈತ ಬಾಂಧವರೇ, ಈಗ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆ. ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಹೈಬ್ರಿಡ್ 44 ಹತ್ತಿ 5,200 ರಿಂದ 9,100 ರೂಪಾಯಿಗಳು. ನೆಲಗಡಲೆ ಘುಂಗ್ರಿ 4,135 ರಿಂದ 5,445 ರೂಪಾಯಿಗಳು. ಈರುಳ್ಳಿ 510 ರೂಪಾಯಿಗಳಿಂದ 2,075 ರೂಪಾಯಿಗಳವರೆಗೆ. ರಾಜಹಂಸ ಭತ್ತ 1,466 ರಿಂದ 1,646 ರೂಪಾಯಿಗಳು. ಸೋನಾಮಸೂರಿ ಭತ್ತ 1,603 ರೂಪಾಯಿಗಳಿಂದ 2,559 ರೂಪಾಯಿಗಳು. ಸೂರ್ಯಕಾಂತಿ ಸೂರ್ಯಪಾನ ಕನಿಷ್ಠ ಹಾಗೂ ಗರಿಷ್ಠ 5,725 ರೂಪಾಯಿಗಳು. ಕೆಂಪು ತೊಗರಿ 4,016 ರೂಪಾಯಿಗಳು ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ. ಇದುವರೆಗೂ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಲೇ, ಪಕ್ಕದ ಮನೆಯವ್ರ ಹತ್ರ ಗಂಟುಗಟ್ಲೆ ಹರಟೆ ಹೊಡಿತಾ ನಿಲ್ಬೇಡ, ಅವ್ರಿಗೆ ಕಿವಿ ಕಾಯಿಲೆ ಅಂತೆ, ಯಾವಾಗ್ಲೂ ಕೆಮ್ತಾ ಇರ್ತಾರೆ. ಅತ್ತೆ, ಅವರು ತುಂಬಾ ದಿನಗಳಿಂದ ಔಷಧಿ ತಗೋತಾ ಇದ್ದಾರೆ. ಅವ್ರ ಜೊತೆ ಮಾತಾಡಿದ ಮಾತ್ರ ನಮ್ಗೇನ್ ಟಿವಿ ಬರಲ್ಲ ಬಿಡಿ. ಪಕ್ಕದ ಮನೆಯವರಾಗಿ ಅವ್ರು ನಾವು ಒಂದಿಷ್ಟು ಧೈರ್ಯ ಹೇಳ್ತಿದ್ರೆ ಹೇಗೆ ಹೇಳಿ. ಟಿಬಿ ಎಂದರೇಕೆ ಭಯ? ಇದಕ್ಕಿದೆ ಉಚಿತ ಚಿಕಿತ್ಸೆಯ ಸರ್ಕಾರದ ಅಭಯ. ಟಿಬಿ ಮುಕ್ತ ಕರ್ನಾಟಕ ಸಂಕಲ್ಪಕ್ಕೆ ಬನ್ನಿ, ಜೊತೆಯಾಗೋಣ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಈಗ ಕೆಲವು ರೈತರಿಗೆ ಕೃಷಿ ಆಧಾರಿತ ಸಲಹೆಗಳು. ಸಾಮಾನ್ಯ ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರೋದ್ರಿಂದ ಬೆಳೆಯಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇದ್ದು ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಬಿತ್ತನೆಯಾದ 20-25 ದಿನದ ಹಿಂಗಾರಿ ಜೋಳ, ಕಡಲೆ, ಸೂರ್ಯಕಾಂತಿ ಹಾಗೂ ಇನ್ನಿತರ ಬೆಳೆಗಳಲ್ಲಿ ಅಂತರ್ ಬೇಸಾಯ ಕೈಗೊಳ್ಳಬೇಕು. ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶ ಸಂರಕ್ಷಣೆಯಾಗುತ್ತೆ. ಪ್ರಸ್ತುತ ವಾತಾವರಣದಲ್ಲಿ ಕಡಿಮೆ ಉಷ್ಣಾಂಶ ಇರೋದ್ರಿಂದ ಯಾವುದೇ ಬೆಳೆಯಲ್ಲಿ ಮೊಗ್ಗು ಮತ್ತು ಕಾಯಿ ಉದುರುವುದು ಕಂಡು ಬಂದರೆ 0.25 ಮಿಲಿಲೀಟರ್ ಪ್ಲಾನೋಫಿಕ್ಸ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಹತ್ತಿ, ಮುಂಚಿತವಾಗಿ ಬಿತ್ತಿದ ಹತ್ತಿ ಬೆಳೆಯು ಹತ್ತಿ ಬಿಡಿಸುವ ಹಂತದಲ್ಲಿರೋದ್ರಿಂದ ಹವಾಮಾನ ಮುನ್ಸೂಚನೆ ನೋಡಿಕೊಂಡು ಹತ್ತಿ ಬಿಡಿಸಬೇಕು. ಹತ್ತಿಯಲ್ಲಿ ಗುಲಾಬಿ ಕಾಯಿ ಕೊರಕ ಹತೋಟಿ ಮಾಡಲಿಕ್ಕೆ 2 ಮಿಲಿಲೀಟರ್ ಪ್ರೊಫೆನೋಫಾಸ್ ಮತ್ತು 1 ಗ್ರಾಂ ಥ್ರೈಡೋಡಿ ಕಾರ್ಬ್ ಮತ್ತು 75 WP ಅಥವಾ 0.5 ಮಿಲಿಲೀಟರ್ ಲ್ಯಾಮ್ನೋಸ್ ಥ್ರೈತ್ರಿನ್ ಮತ್ತು 5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಶೇಂಗಾ ಕಟಾವು ಮಾಡಿದ ಶೇಂಗಾ ಕಾಳುಗಳನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸೋದ್ರಿಂದ ಕೀಟಗಳಿಂದ ಹಾಗೂ ಸೂಕ್ಷ್ಮಾಣು ಜೀವಿಗಳಿಂದ ಅವುಗಳಿಗೆ ಆಗುವ ಹಾನಿಯನ್ನು ತಪ್ಪಿಸಿಕೊಳ್ಳಬಹುದು. ಇದುವರೆಗೂ ಕೆಲವು ರೈತರಿಗೆ ಸಲಹೆಗಳನ್ನು ಕೇಳಿದ್ರಿ.